ಕೃಷ್ಣಾಸ್ತ ವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ದುರಿದಾಜನಾ. ಶ್ರೀರಾಮಕೃಷ್ಣರು ಆ ದಕ್ಷಿಣೇಶ್ವರದ ದಿವ್ಯ ಧಾಮದ ತಮ್ಮ ಕೋಣೆಯಲ್ಲಿ ಮಾಸ್ಟರ್ ಮಹಾಶಯನಿಗೆ ಅತ್ಯಂತ ಅಮೂಲ್ಯವಾದ ವಿಚಾರಗಳನ್ನೆಲ್ಲ ಆ ದಿನ ತಮ್ಮದೇ ಆದಂತಹ ಅನುಭವಪೂರ್ಣ ನುಡಿಗಳಿಂದ ಧಾರೆ ಎರಿತಾ ಇದ್ದಾರೆ. ಭಗವಂತನನ್ನ ಆಂತರ್ಯದಲ್ಲೋ ಏಕಾಂತ ಸ್ಥಳದಲ್ಲೋ ನಿಬಿಡ ಅರಣ್ಯದಲ್ಲೋ ಕುಳಿತುಕೊಂಡು ಧ್ಯಾನ ಮಾಡಬೇಕು, ಸತತ ಸದ್ವಿಚಾರ ಸದಾ ಸದ್ವಿಚಾರ, ಸತ್ಯ ಯಾವುದು ಅಸತ್ಯ ಯಾವುದು ಅನ್ನುವ ಸದಾ ಸದ್ವಿಚಾರ ಮಾಡ್ತಾ ಇರಬೇಕು. ಭಗವಂತನೊಬ್ಬನೇ ಸತ್ಯ, ನಿತ್ಯ ವಸ್ತು, ಉಳಿದದೆಲ್ಲ ಅಸತ್ಯ ಅನಿತ್ಯ ವಸ್ತು. ಹೀಗೆ ವಿಚಾರ ಮಾಡ್ತಾ ಅನಿತ್ಯ ವಸ್ತುಗಳ ಮೇಲಿನ ಅನುರಾಗವನ್ನ ಕೊನೆಗೆ ಮನಸ್ಸಿನಿಂದ ಕಿತ್ತೊಗೆಯಬೇಕು ಅನ್ನುವ ಮಾತನ್ನ ಹೇಳಿದ್ದಾರೆ. ಅನುರಾಗ ಅದು ನಮ್ಮನ್ನ ಪ್ರಪಂಚಕ್ಕೆ ಅಂಟಿಸುವಂತಹ ಗೋಂದು. ಆದ್ರಿಂದನೇ ನಮ್ಮ ಎಲ್ಲ ಸುಖ ದುಃಖಗಳಿಗೂ ಕೂಡ ಕಾರಣ. ಸುಖ ಬಂತು ಅಂತ ಹಿಗ್ತಾ ಇದ್ರೆ ಅದರ ಹಿನ್ನೆಲೆಯಲ್ಲಿಯೇ ದುಃಖ ಇದ್ದೇ ಇರುತ್ತದೆ. 10 ಮೈಸೂರು ಪಾಕವನ್ನು ತಿಂದ್ರೆ 10 ದಿನ ಹೊಟ್ಟೆ ನೋವಿನಿಂದ ನರಳುವಂತಹದ್ದು ಕೂಡ ಅಷ್ಟೇ ಸತ್ಯ. 10 ಮೈಸೂರು ಪಾಕ ಎಷ್ಟು ಸುಖವನ್ನು ಕೊಡ್ತಾ ಇತ್ತೋ ತಿನ್ನುವಾಗ 10 ದಿನಗಳ ಕಷ್ಟ ಅಷ್ಟೇ ದುಃಖವನ್ನು ಕೊಡುತ್ತದೆ. ಇದು ಅನಿವಾರ್ಯವಾದಂತಹ ಒಂದು ವ್ಯವಸ್ಥೆ. ಈ ಪ್ರಪಂಚ ಸುಖ ದುಃಖ, ಲಾಭ ನಷ್ಟ, ಮಾನ ಅವಮಾನ, ಜಯ ಅಪಜಯ, ಹಗಲು ರಾತ್ರಿ, ಜನನ ಮರಣ ಅಂತನ್ನುವ ದ್ವಂದ್ವಗಳಿಂದ ಕೂಡಿತ್ತು. ಅಷ್ಟೇ ಅಲ್ಲದೆ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಕೂಡ ಇದು ಕೂಡಿದೆ. ಒಂದು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಪರಿಣಾಮ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟ ಪರಿಣಾಮ ಅನಿವಾರ್ಯ. ಆದರೆ ಈ ಒಂದು ಅನಿವಾರ್ಯವಾದಂತಹ ಸುಖ ದುಃಖಗಳನ್ನು ನಾವು ಕೊನೆವರೆಗೆ ಅನುಭವಿಸ್ಲೇ ಇರಬೇಕೆ? ಇದರಿಂದ ಪಾರಾಗುವುದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಇಲ್ಲಿ ಇದೆ ಉತ್ತರ. ಮನಸ್ಸಿನ ಒಳಗಡೆಯಿಂದ ನಿತ್ಯಾನಿತ್ಯ ವಸ್ತು ವಿವೇಕ ಮಾಡ್ತಾ ಇರಬೇಕು. ಅದು ಜನಸಂದಣಿಯಲ್ಲಿ ಇರುವಾಗ ಮಾಡೋದಕ್ಕಾಗುವುದಿಲ್ಲ. ಆದ್ರಿಂದ ಆಗಾಗ ಏಕಾಂತಕ್ಕೆ ಹೋಗಿ ಮಾಡ್ತಾ ಇರಬೇಕು. ಎಷ್ಟೋ ಜನ ಗೃಹಿಣಿಯರಿಗೆ ನಾನೊಂದು ಮಾತನ್ನು ಹೇಳ್ತಾ ಇರ್ತೀನಿ. ಅವರು ಗಂಡಂದ್ರು ಆಫೀಸಿಗೆ ಹೊರಟೋಗ್ಬಿಟ್ಟಿರ್ತಾರೆ, ಮಕ್ಕಳು ಸ್ಕೂಲುಗಳಿಗೆ ಹೊರಟೋಗ್ಬಿಟ್ಟಿರ್ತಾರೆ, ಮನೆಯಲ್ಲಿ ಇವರಲ್ಲದೆ ಇನ್ಯಾರೂ ಇರೋದಿಲ್ಲ, ಇವರೊಬ್ಬರೇ ಇರೋದು, ಬಾಗಿಲು ಹಾಕ್ಕೊಂಡು ಇರ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಎಷ್ಟೋ ಕೆಲಸ ಕಾರ್ಯಗಳೆಲ್ಲ ಇವೆಯಲ್ಲ, ಅವುಗಳನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ ಅಂತ ಅವರೇನು ಹೇಳ್ತಾ ಇದ್ದಾರೆ. ಅವರಿಗೆ ನಾನೊಂದು ಉಪಾಯ ಹೇಳ್ಕೊಡ್ತಾ ಇರ್ತೀನಿ. ನೋಡಿ, ನಿಮ್ಮ ಮನೆ ಸುಡ್ತಕ್ಕಂತಹದ್ದು ಈಗ ನಿರ್ಜನವಾದಂತಹ ಏಕಾಂತ ಸ್ಥಳವಾಗಿಬಿಟ್ಟಿದೆ. ಈ ಸಂದರ್ಭದಲ್ಲಿ ಮನೆವಾರ್ತೆಯ ಕೆಲಸಗಳನ್ನು ಅಷ್ಟಾಗಿ ಇಟ್ಕೊಳ್ಬೇಡಿ. ಎಷ್ಟರ ಮಟ್ಟಿಗೆ ವ್ಯಾಕುಲತೆಯಿಂದ ಭಗವಂತನ ಕರೆಯೋದಕ್ಕೆ ಸಾಧ್ಯ ಉಂಟೋ ಮತ್ತು ವಿಚಾರ ಮಾಡೋದಕ್ಕೆ ಸಾಧ್ಯ ಉಂಟೋ ಮಾಡ್ತಾ ಇರಿ. ಆಮೇಲೆ ಯಜಮಾನರು ಮನೆಗೆ ಬರೋ ಹೊತ್ತಿಗೆ ಸರಿಯಾಗಿ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿ. ನಿಮ್ಮ ಕೆಲಸ ಮುಗಿಯದ ಕೆಲಸ ಅಂತ ತಿಳಿದು ಅವರೂ ಕೂಡ ಸ್ವಲ್ಪ ಕೈ ಕೊಡ್ತಾರೆ. ಆಗ ಇಬ್ಬರೂ ಸೇರಿ ಅದನ್ನು ಮಾಡಿ ಮುಗಿಸಬಹುದು. ಅಷ್ಟೊತ್ತಿಗಾಗಲೇ ನಿಮ್ಮ ಆಧ್ಯಾತ್ಮಿಕ ಸಾಧನೆ ತೀವ್ರವಾಗಿ ನಡೆಯುವಂತಹ ಒಂದು ಅವಕಾಶ ಅದು ಸದುಪಯೋಗ ಪಡಿಸಿಕೊಳ್ಳಿ ಅಂತ. ಹೀಗೆ ಈ ಏಕಾಂತದ ಸ್ಥಳದಲ್ಲಿ ನಾವು ನಮ್ಮ ಆಗಮನ, ಈ ಜಗತ್ತಿಗೆ ನಾವು ಯಾತಕ್ಕೆ ಬಂದವು, ಹೇಗೆ ಬಂದವು, ಎಷ್ಟು ದಿವಸ ಇರ್ತೇವೆ, ಮುಂದೆಲ್ಲಿಗೆ ಹೋಗ್ತೇವೆ ಅಂತ ಅನ್ನೋದನ್ನೆಲ್ಲ ಆಲೋಚನೆ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ನಾವು ಹತ್ತಾರು ಜನರೊಡನೆ ವ್ಯವಹರಿಸ್ತಾ ಇರ್ತೇವೆ, ಮನೆ ಮಂದಿಯೊಡನೆ ಎಲ್ಲ ವ್ಯವಹರಿಸ್ತಾ ಇರ್ತೇವೆ. ಈ ವ್ಯವಹಾರಗಳನ್ನು ಕುರಿತಾಗಿಯೂ ಕೂಡ ಆಗಾಗ ಏಕಾಂತದಲ್ಲಿ ಆಲೋಚನೆ ಮಾಡಬೇಕು. ಇದೆಲ್ಲ ಎಷ್ಟರ ಮಟ್ಟಿಗೆ ಏನಾಯಿತು, ಯಾರ್ಯಾರ ಜೊತೆಯಲ್ಲಿ ಎಷ್ಟೆಷ್ಟು ಸಂಪರ್ಕ ಇಟ್ಟುಕೊಂಡು ಕೊನೆಗೂ ಏನಾಯಿತು, ಅವರು ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು, ಅಷ್ಟೇ ಅಲ್ವೇ? ಹಾಗಾದ್ರೆ ಅಮೂಲ್ಯವಾದ ಸಮಯ ನಷ್ಟ ಆಯ್ತಲ್ಲ, ಇನ್ಮೇಲೆ ಇಂಥವುಗಳನ್ನೆಲ್ಲ ಕಡಿಮೆ ಮಾಡಿಕೊಳ್ಬೇಕು. ಶ್ರೀರಾಮಕೃಷ್ಣ ಒಂದು ಮಾತು ಹೇಳ್ತಾರೆ, ಯಾರಿಗೆ ಸಮಯ ಇಲ್ಲ, ಭಗವಂತನ ಸ್ಮರಣೆ ಮಾಡೋದಕ್ಕೆ ಸಮಯ ಇಲ್ಲ, ಭಗವಂತನ ಧ್ಯಾನ ಮಾಡೋಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾರೋ, ಕೆಲಸ ಕಾರ್ಯ ಜಾಸ್ತಿ ಅಂತ ಹೇಳ್ತಾರೋ, ಅವರಿಗೆ ಹೇಳ್ತಾರೆ ಶ್ರೀರಾಮಕೃಷ್ಣ, ಆಗಾಗ ಭಗವಂತನನ್ನೇ ಪ್ರಾರ್ಥನೆ ಮಾಡಿಕೊಳ್ಬೇಕು. ಹೇ ಭಗವನ್, ನನ್ನ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಡು, ನಿನ್ನ ಸ್ಮರಣೆ ಭಜನೆ ಧ್ಯಾನ ಜಾಸ್ತಿ ಮಾಡಬೇಕು ಅಂತನ್ನುವ ಆಸೆ ಇದೆ ನನ್ನಲ್ಲಿ ಅಂತ ಭಗವಂತನನ್ನೇ ಕೇಳಿಕೊಳ್ಬೇಕು. ಆಗ ಅವನು ಒತ್ತಿ ಬರುವಂತಹ ಕೆಲಸ ಕಾರ್ಯಗಳನ್ನ ಅಲ್ಲೇ ಬದಿಗೊತ್ತಿ ನಮ್ಮ ಒಂದು ಧ್ಯಾನಕ್ಕೆ, ಜಪಕ್ಕೆ, ಸಾಧನೆಗೆ ಅವನು ಅನುವು ಮಾಡಿಕೊಡ್ತಾನೆ ಅಂತನೋ ಮಾತನ್ನು ಶ್ರೀರಾಮಕೃಷ್ಣ ಹೇಳಿದ್ದು ಬಹಳ ಬಹಳ ಸತ್ಯ. ಆದರೆ ನಮ್ಮಲ್ಲೇ ರಜೋಗುಣ ಇದೆ, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಪ್ರಸಿದ್ಧರಾಗಬೇಕು, ನೂರಾರು ಜನರಿಗೆ ನಾವು ಯಾರು ಅಂತ ಗೊತ್ತಾಗದೇ ಇದ್ರೆ ನಮ್ಮ ಜೀವನ ಏನು ಪ್ರಯೋಜನ ಅಂತ, ಇನ್ನೂ ಈ ಥರದೆಲ್ಲ ರಜೋಗುಣದ ಭಾವನೆಗಳು ಸಾಕಷ್ಟು ಇರೋದ್ರಿಂದ ನಮ್ಮನ್ನು ಸುಮ್ಮನಿರೋದಕ್ಕೆ ಬಿಡೋದಿಲ್ಲ. ಶ್ರೀರಾಮಕೃಷ್ಣ ಮುಂದೆ ತುಂಬಾ ಸ್ವಾರಸ್ಯಕರವಾದ ಉದಾಹರಣೆಯನ್ನು ಕೊಡ್ತಾರೆ, ಅದನ್ನು ಮುಂದೆ ನೋಡ್ಲಿಕ್ಕಿದ್ದೇವೆ. ಆದರೆ ಸಂಕ್ಷಿಪ್ತವಾಗಿ ಅದನ್ನು ಈಗಲೇ ಹೇಳ್ಬಿಡ್ತೇನೆ. ಬಾಲ ವಿಧವೆಯೊಬ್ಬಳು ಗಂಡನನ್ನು ಕಳೆದುಕೊಂಡು ತವರ ಮನೆಗೆ ಬಂದಿರ್ತಾಳೆ. ಅಲ್ಲೇ ಅವಳು ಬೆಳೀತಾಳೆ. ಸುಮಾರು 50-60 ವರ್ಷ ಆಗಿರುತ್ತೆ. ಅಷ್ಟೊತ್ತಿಗೆ ಅವಳ ತಂದೆ ತಾಯಿಗಳೆಲ್ಲ ತೀರು ಹೋಗಿರ್ತಾರೆ. ಅಣ್ಣನ ಆಶ್ರಯದಲ್ಲಿ ಬೆಳೀತಾ ಇರ್ತಾಳೆ. ಅಣ್ಣನಿಗೆ ಮಗಳು, ಆ ಮಗಳಿಗೆ ಮದುವೆ ವಯಸ್ಸು ಬರುತ್ತದೆ, ಮದುವೆ ಕೂಡ ಆಗ್ತದೆ, ಆಮೇಲೆ ಪ್ರಸ್ಥ ಅಂತ ಇರ್ತದೆ, ಗಂಡು ಹೆಣ್ಣನ್ನ ಕೋಣೆಗೆ ಹಾಕುವಂತಹದ್ದು. ಅಲ್ಲಿ ಮೊದಲ ರಾತ್ರಿಯ ಸಂದರ್ಭದಲ್ಲಿ ಆ ಕೋಣೆಯನ್ನು ಸಿಂಗರಿಸುವುದು, ಆ ಮದುಮಕ್ಕಳ ಹಾಸಿಗೆಯನ್ನ ಸಿದ್ಧಪಡಿಸೋದು, ಇಂತಹ ಕೆಲಸವನ್ನೆಲ್ಲ ಬಾಕಿ ಉಳಿದವರು ಮಾಡಬೇಕು. ಆಮೇಲೆ ಅವರವರದನ್ನು ಅವರವರೇ ನೋಡ್ಕೊಳ್ತಾರೆ, ವಿಚಾರ ಬೇರೆ. ಈಗ ಏನಾಗುತ್ತೆ, ಈ ಬಾಲವಿಧುವೆ 50-60 ವರ್ಷದವಳಿದ್ದಾಳಲ್ಲ, ಇವಳು ಶ್ರೀರಾಮಕೃಷ್ಣ ಹೇಳೋದು ಆ ಕೋಣೆಯೊಳಗೆ ಹೋಗಿ ಆ ಹಾಸಿಗೆಯನ್ನೆಲ್ಲ ಸರಿಪಡಿಸ್ತಾ, ಅಲ್ಲಿ ಹೂವಿನ ಅಲಂಕಾರಗಳನ್ನೆಲ್ಲ ಮಾಡ್ತಾ, ಅಲ್ಲಿ ಬಾಕಿ ಉಳಿದು ಸಜ್ಜುಗೊಳಿಸ್ತಕ್ಕಂಥದ್ದನ್ನೆಲ್ಲ ಸಜ್ಜುಗೊಳಿಸ್ತಾ ಒಂದೇ ಸವನೆ ಒದರ್ತಾ ಇರ್ತಾಳಂತೆ. ಅಯ್ಯೋ, ಈ ಮನೆಯಲ್ಲಿ ಎಲ್ಲವನ್ನು ನಾನೇ ಮಾಡಬೇಕಾಗಿದೆ, ನಾನು ಮಾಡದೇ ಇದ್ರೆ ಯಾರು ಮಾಡುವವರೇ ಇಲ್ಲ, ಈ ಮದುಮಕ್ಕಳ ಹಾಸಿಗೆಯನ್ನು ಕೂಡ ನಾನೇ ಸಿದ್ಧಪಡಿಸಬೇಕಾಗಿದೆ, ಯಾರಿಗೆ ಬೇಕಪ್ಪ ಈಗಳು ಅಂತ ಹೇಳ್ತಾ ಅದನ್ನೇ ಮಾಡ್ತಾ ಇರ್ತಾಳಂತೆ. ಅವಳಿಗೆ ಅದನ್ನು ಮಾಡೋದಕ್ಕೋಸ್ಕರ ಯಾರು ಹೇಳಿರಲ್ವಂತೆ. ಯಾತಕ್ಕೆ ಅಂತ ಹೇಳಿದ್ರೆ ಅವಳು ಬಾಲವಿಧವೆ, ಆದ್ರಿಂದ ಆ ಜಾಗದಲ್ಲಿ ಆ ಕೆಲಸವನ್ನು ಮಾಡೋದಕ್ಕೆ ಯಾರು ಹೇಳೋದೇ ಇಲ್ಲ, ತಲೆ ಇರುವವರು ಯಾರು ಹೇಳೋದೇ ಇಲ್ಲ. ಯಾಕೆಂತಂದ್ರೆ ಅವಳಿಗೆ ಅಲ್ಲಿ ಸ್ವಾರಸ್ಯ ಇಲ್ಲ, ಅದು ಕೇವಲ ಪ್ರಾಪಂಚಿಕವಾದಂತಹದ್ದಾದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮುತ್ತೈದೆಯರೇ ಇರ್ತಾರೆ, ಅವ್ರು ಹೋಗ್ತಾರೆ. ಆದ್ರೆ ಇವಳು ತಾನೇ ಹೋಗಿ, ತಾನೊಬ್ಬಳು ಪ್ರಧಾನ ವ್ಯಕ್ತಿ, ಹತ್ತಾರು ಜನರಿಗೆ ಇವಳು ಎಷ್ಟು ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅವನು ಕಾಣಿಸುವ ದೃಷ್ಟಿಯಿಂದ ಅಲ್ಲಿ ಹೋಗ್ಬಿಟ್ಟು ಈ ರೀತಿಯಲ್ಲಿ ಹೇಳ್ತಾಳಂತೆ. ಇದನ್ನು ಶ್ರೀರಾಮಕೃಷ್ಣ ಅದೆಲ್ಲಿ ಪತ್ತೆ ಹಚ್ಚಿದ್ರೋ ಗೊತ್ತಿಲ್ಲ, ಹೇಳ್ತಾರದನ್ನ. ಈ ರೀತಿಯಲ್ಲಿ ನಾವು ಕೆಲಸಗಳನ್ನು ತಂದು ತಂದು ಒಡ್ಕೊಂಡು ಎಲ್ರಿಗೂ ಹೇಳ್ತಾ ಇರ್ತೀವಿ, ಅಯ್ಯೋ ಎಷ್ಟೊಂದು ಕೆಲಸ ಕಾರ್ಯಗಳು ಮುಗಿಯೋದೇ ಇಲ್ಲ ಅಂತ. ಒಂದು ವೇಳೆ ನಾವು ಅದನ್ನು ಮಾಡದೆ ಹೋದ್ರೆ ಖಂಡಿತವಾಗಿಯೂ ಕೂಡ ಪ್ರಪಂಚ ನಿಂತೋಗೋದಿಲ್ಲ, ಇವರ ಜೀವನ ಕೂಡ ನಿಂತೋಗೋದಿಲ್ಲ. ಅದು ಮಾತ್ರ ಸತ್ಯ. ನಾವು ಯಾವುದ್ಯಾವುದೋ ಆಸೆಗೋ ಯಾವುದ್ಯಾವುದೋ ಆಮಿಷಕ್ಕೋ ಒಳಗಾಗಿ ಕೆಲಸ ಕಾರ್ಯಗಳನ್ನು ಹೆಚ್ಚಿಕೊಳ್ತೇವೆ. ಇದನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ಸ್ವಲ್ಪ ಏಕಾಂತಕ್ಕೆ ಬರಬೇಕು. ನಮ್ಮ ಪಾಡಿಗೆ ನಾವು ಇದ್ದಾಗ ಏನಾಯ್ತು ಅಂತ ಆಲೋಚನೆ ಮಾಡಿದಾಗ, ಓಹೋ ಎಲ್ಲ ದಂಡ ಆಯ್ತಲ್ಲ, ಇಲ್ಲಿವರೆಗೆ ಮಾಡಿದ್ದೆಲ್ಲ ದಂಡ ಆಯ್ತಲ್ಲ, ಇಷ್ಟೊಂದು ಮಾಡಿದ್ದಲ್ಲ, ಏನೋ ಆಗುತ್ತೆ, ಏನೋ ಒಂದು ಅದ್ಭುತವನ್ನು ಸಾಧಿಸ್ತೇನೆ ಅಂತ ಏನೇನೋ ಭಾವನೆ ಇಟ್ಕೊಂಡು ಮಾಡಿದ್ನಲ್ಲ, ಅದೆಲ್ಲ ಏನು ಇಲ್ದಾಗ ಆಯ್ತಲ್ಲ ಅಂತನ್ನುವ ಭಾವನೆ ಬರ್ತದೆ. ನಿಮ್ಗೆ ಆಶ್ಚರ್ಯ ಆಗಬಹುದು, ಒಬ್ಬ ವ್ಯಕ್ತಿ ಈ ಆಶ್ರಮದ ಭಕ್ತ, ಅವನು ಇವನು ಯುವಕನಾಗಿದ್ದ, ಯುವಕನಾಗಿದ್ದು ಅವನು ಸುಮ್ಮನೆ ಇರಲಿಲ್ಲ, ಸ್ವಲ್ಪ ದೊಡ್ಡವನಾದ ಕೂಡಲೇ ಅವನಿಗೆ ಮದುವೆ ಮಾಡಿದ್ರು. ಮದುವೆ ಮಾಡಿಕೊಳ್ಳಬೇಕು ಅಂತ ಉತ್ಸಾಹ ಕೂಡ ಸ್ವಾಭಾವಿಕವಾಗಿ ಎಲ್ಲರೂ ಇರುವಂತೆ ಅವನಿಗೆ ಕೂಡ ಇದ್ದಿತ್ತು. ಆಮೇಲೆ ಅವನು ಒಂದು ಒಳ್ಳೆಯ ಕೆಲಸದಲ್ಲಿ ಇದ್ದ, ಸುಮಾರು 2,500 3,000 ಸಂಬಳ ಬರ್ತಕ್ಕಂತಹ ಒಂದು ಕೆಲಸದಲ್ಲಿ ಇದ್ದ. ಆಮೇಲೆ ಆತ ತುಂಬಾ ಆಶಾ ಪರನಾದಂತಹ ವ್ಯಕ್ತಿಯಾಗಿ ಆಶಾದಾಯಕವಾದಂತಹ ಜೀವನವನ್ನು ನಡೆಸಬೇಕು ಅಂತ ಬಗೆ ಬಗೆಯ ಭಾವನೆಗಳನ್ನೆಲ್ಲ ಇಟ್ಕೊಂಡು, ಕಲ್ಪನೆಗಳನ್ನೆಲ್ಲ ಇಟ್ಕೊಂಡು ನಡೆಸ್ತಾ ಇದ್ದ ಜೀವನವನ್ನ. ಹೀಗೆ ನಡೀತಾ ಇತ್ತು. ಅವನು ನಮಗೆ ಬಹಳ ಆತ್ಮೀಯ. ಒಂದಾನೊಂದು ದಿನ ಏನಾಗಿದೆ ಅಂದ್ರೆ, ಸುಮಾರು 10-12 ವರ್ಷಗಳು ಕಳೆದಿರಬಹುದು, ನಾನು ವಿವೇಕಾನಂದ ಬಾಲಕ ಸಂಘದ ಹುಡುಗರಿಗೆ ಆಟವಾಡಿಸ್ತಾ ಮೈದಾನದಲ್ಲಿ ನಿಂತಿದ್ದೆ. ಆ ಹೊತ್ತಿಗೆ ಈ ವ್ಯಕ್ತಿ ಅಲ್ಲಿಗೆ ಬಂದ. ಆ ಸಂದರ್ಭದಲ್ಲಿ ನಮ್ಮ ಬಾಲಕ ಸಂಘದ ಹುಡುಗ ಒಬ್ಬ ಕಾಯಿಲೆ ಬಿದ್ದಿದ್ದ, ಅದಕ್ಕೋಸ್ಕರ ಅವನಿಗೆ ಒಂದು ಬಾಟ್ಲಿ ಹಾರ್ಲಿಕ್ಸ್ ಕಳಿಸೋಣ ಅಂತ ನನಗೆ ಮನಸ್ಸಾದ್ರಿಂದ, ಹೀಗೆ ಕಾಯಿಲೆ ಬಿದ್ದವರಿಗೆ ಏನಾದ್ರು ಕಳಿಸ್ತಾ ಇರ್ತೀನಿ ಹುಡುಗರಿಗೆ, ಅದನ್ನ ನಾನು ಅಂಗಡಿಯಿಂದ ತಂದು ಕಳಿಸ್ಕೊಡ್ಬೇಕಾಗಿತ್ತು. ಅದಕ್ಕೆ ಒಬ್ಬ ಹುಡುಗನನ್ನು ಕರೆದು ಹೇಳಿದೆ, ನೋಡು ಒಂದು ಬಾಟ್ಲು ಹಾರ್ಲಿಕ್ಸ್ ಅನ್ನು ಬೇಗ ತಗೊಂಡ್ ಬಾ, ಇಂಥವ್ರಿಗೆ ಕಳಿಸ್ಬೇಕಾಗಿದೆ ಹಾಗೆ ಅಂತ ಹೇಳಿದೆ. ಅವನು ಹೋದ, ತಂದ. ಆ ಹೊತ್ತಿಗೆ ಈ ವ್ಯಕ್ತಿ ನನ್ನ ಹತ್ರ ಮಾತನಾಡ್ತಾ ಇದ್ದ, ಸುಖ ದುಃಖ ಮಾತನಾಡ್ತಾ ಇದ್ದ, ಲೋಕಾಭಿರಾಮವಾಗಿ ಮಾತನಾಡ್ತಾ ಇದ್ದ. ಹಾರ್ಲಿಕ್ಸ್ ಬಾಟಲ್ ಬಂತು, ಅದನ್ನು ಇನ್ನೊಬ್ಬ ಹುಡುಗನ ಮೂಲಕ ಆ ಕಾಯಿಲೆ ಹುಡುಗನ ಮನೆಗೆ ಕಳಿಸಿಕೊಟ್ಟೆ. ಆಗ ಈ ವ್ಯಕ್ತಿ ಹೇಳ್ತಾನೆ, ಸ್ವಾಮೀಜಿ ತಗೊಳ್ಳಿ, ಅದರ ಖರ್ಚನ್ನು ನಾನು ವಹಿಸ್ಕೊಳ್ತೇನೆ ಅಂತ 25 ರೂಪಾಯಿಯನ್ನ ನನ್ನ ಕೈ ಮೇಲೆ ಇಟ್ಟ. ನನಗೆ ಆಶ್ಚರ್ಯವೋ ಆಶ್ಚರ್ಯವಾಯಿತು. ಯಾತಕ್ಕೆ ಅಂತ ಹೇಳಿದ್ರೆ, ಅವನು ತನ್ನ ಜೀವಿತಾವಧಿಯಲ್ಲಿ ಅಲ್ಲಿಯವರೆಗೆ ಒಂದೇ ಒಂದು ಪೈಸೆಯನ್ನು ನಮ್ಮ ಕೈ ಮೇಲೆ ಹಾಕಿದವನಲ್ಲ, ಮತ್ತು ಮಠಕ್ಕೂ ಕೊಟ್ಟವನಲ್ಲ. ಯಾತಕ್ಕೆ ಅಂತಂದ್ರೆ, ಅದು ಅವನು ಹೀಗೆ ಮಾಡ್ತೇನೆ, ಒಂದು ಒಳ್ಳೆಯ ಮನೆಯನ್ನು ಕಟ್ಕೊಳ್ತೇನೆ, ಒಂದು ಕಾರ್ ಇಟ್ಕೊಳ್ತೇನೆ, ಮತ್ತು ಸ್ವಲ್ಪ ಟಾಕ್ ಟೀಕ್ ಆಗಿ ಇರ್ತೇನೆ ಅಂತನ್ನುವ ಎಲ್ಲ ಹೊಂಗನಸನ್ನ ಕಂಡಿದ್ದೆ. ಆದರೆ ಯಾವುದು ನಡೀತಾ ಇಲ್ಲ, ಯಾವುದು ನಡೀಲಿಲ್ಲ. ಅಷ್ಟೇ ಅಲ್ಲ, ಮಗಳು ಬೇರೆ ದೊಡ್ಡ ಒಂದು ಅಪಘಾತಕ್ಕೆ ಈಡಾಗಿ ಮೇಲಿಂದ ಕೆಳಗೆ ಬಿದ್ದು ಕಾಲು ಬೇರೆ ಊನಾಯಿತು, ಒಂದು ಕಾಲು ಸ್ವಲ್ಪ ಉದ್ದ, ಒಂದು ಸ್ವಲ್ಪ ಗಿಡ್ಡಾಯಿತು. ಇಂತಹ ಒಂದು ಪರಿಸ್ಥಿತಿಗೆ ನಾನು ಸಿಕ್ಕೊಂಡು ಬಿದ್ದೆ. ಆಗ ನನಗನ್ನಿಸ್ತು, ನಾವೆಣಿಸದಂತೆ ಆಗೋದಿಲ್ಲ, ಇದ್ಯಾವುದು ನಿತ್ಯ ಅಲ್ಲ ಹಾಗೆ ಅಂತ ಅನಿಸ್ತು. ಅದಕ್ಕೋಸ್ಕರ ಸ್ವಾಮೀಜಿ, ಇಂತಹ ರೀತಿಯಲ್ಲಿ ಆದರೂ ಒಂದು ಸ್ವಲ್ಪ ಸತ್ಕಾರ ನಡೀಲಿ ಅಂತನೋ ಭಾವನೆ ನನಗೆ ಬಂದಿದೆ ಅಂತ ಆತ ಹೇಳಿದ. ಈತ ಮೊದಲು ನಮ್ಮ ಆಶ್ರಮದೊಂದಿಗೆ ಅತ್ಯಂತ ನಿಕಟ ಸಂಪರ್ಕ ಇಟ್ಕೊಂಡಿದ್ದಂತಹ ವ್ಯಕ್ತಿ, ಬಹಳ ದೂರ ಟ್ರಾನ್ಸ್ಫರ್ ಆದ್ರಿಂದ ಬಹಳ ದೂರದಲ್ಲಿ ವಾಸವಾಗಿದ್ದವನು, ಏಕಾಏಕಿ ಬಂದವನು ಈ ಒಂದು ಪವಿತ್ರವಾದ ತಾಣದಲ್ಲಿ, ಶಾಂತವಾದಂತಹ ತಾಣದಲ್ಲಿ ನನ್ನೊಂದಿಗೆ ಓಡಾಡಿಕೊಂಡಿದ್ದಂತಹ ಸಂದರ್ಭದಲ್ಲಿ, ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ, ಅವನ ಅಂತರಂಗದಲ್ಲಿ ಅಲ್ಲಿಯವರೆಗೆ ನಡೆಸಿದಂತಹ ಜೀವನದ ಚಿತ್ರಣ ಎಲ್ಲ ಸಿನಿಮಾದಂತೆ ಕಂಡು ಬಂದು ಕೊನೆಗೇನಾಯ್ತು, ಕೊನೆಗೇನಾಗೋದಕ್ಕೆ ಸಾಧ್ಯ, ಇಷ್ಟೇ ತಾನೇ ಜೀವನ, ಇದಾದರೂ ಒಂದು ಸತ್ಕಾರ್ಯ ನಡೆಯಲಿ ಅಂತನ್ನುವ ಒಂದು ಭಾವನೆ ಅವನಿಗೆ ಬಂತು ನೋಡಿ. ಅದಕ್ಕೆ ಕಾರಣ ಯಾವುದು? ಈ ಏಕಾಂತ ಸ್ಥಳ, ಈ ಪ್ರಶಾಂತವಾದಂತಹ ಸ್ಥಳ. ಆದ್ರಿಂದ ಆತ್ಮಾವಲೋಕನ, ನಮ್ಮೊಳಗೆ ನಾವು ನಮ್ಮನ್ನು ನಾವು ನೋಡಿಕೊಳ್ಳತಕ್ಕಂತಹದ್ದು, ವಿಶ್ಲೇಷಣೆ ಮಾಡಿಕೊಳ್ಳತಕ್ಕಂತಹದ್ದು, ಏನು ಸಾಧಿಸಿದವು ನಾವು, ಕೊನೆಗೂ ಕೂಡ ಏನು ಸಾಧಿಸಿದವು ನಾವು, ಏನು ಬಿಟ್ಟು ಹೋಗ್ತೇವೆ ನಾವು, ಏನು ತೆಗೆದುಕೊಂಡು ಹೋಗ್ತೇವೆ ನಾವು ಅಂತನ್ನೋದನ್ನೆಲ್ಲ ಆಲೋಚನೆ ಮಾಡೋದಕ್ಕೆ ಈ ಏಕಾಂತ ಅಂತ ಹೇಳ್ತಕ್ಕಂತಹದ್ದು ಬಹಳಷ್ಟು ಬೇಕಾಗುತ್ತದೆ. ಅದಕ್ಕೆ ಆಂತರ್ಯದಲ್ಲಾದರೂ ಕೂಡ ಧ್ಯಾನ ಮಾಡಬೇಕು. ಧ್ಯಾನದೊತ್ತಿಗೆ ಅವರು ಹೇಳಿದಂತೆ ವಿಚಾರ ಮಾಡಬೇಕು, ಯಾವುದು ಸತ್ಯ ಯಾವುದು ಅನಿತ್ಯ ಅಂತ ಹೇಳ್ತಕ್ಕಂಥದ್ದನ್ನು ವಿಚಾರ ಮಾಡಿ ಆ ಸತ್ಯವಾದದ್ದನ್ನ ಬಲವಾಗಿ ಹಿಡಿದುಕೊಳ್ಳುವುದರ ಮೂಲಕ ನಾವು ಕೂಡ ಸತ್ಯರಾಗ್ತೇವೆ. ಹೇಳಿದ್ರೆ ಸತ್ಯೇ ಹೋಗ್ತೇವೆ. ನಿಜವಾದ ಸಾವು ಅಂತ ಹೇಳ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನಮ್ಮನ್ನು ನಾವು ಮರೆಯತಕ್ಕಂತಹದೇ ನಿಜವಾದ ಸಾವು. ನಮ್ಮನ್ನು ನಾವು ಅರಿತುಕೊಳ್ಳತಕ್ಕಂತಹದೇ ನಿಜವಾದ ಜೀವನ, ಶಾಶ್ವತ ಜೀವನ ಅದು. ಎಂದೆಂದಿಗೂ ನಾವು ಇರ್ತೇವೆ, ನಮಗೆ ನಿಜವಾದ ಸಾವು ಅಂತ ಹೇಳ್ತಕ್ಕಂಥದ್ದು ಇಲ್ಲ. ಆದರೆ ನಮ್ಮನ್ನು ಶರೀರ ಅಂತ ತಿಳ್ಕೊಂಡಿದ್ದಾಗ ಮಾತ್ರ, ನಮ್ಮನ್ನ ಈ ಕುಟುಂಬದ ಒಂದು ಈ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇದೆಲ್ಲ ಸೇರಿ ನಾವೆಲ್ಲ ಶಾಶ್ವತ ಅಂತ ಹೇಳ್ತಕ್ಕಂಥದ್ದು ತಿಳಿಯುವಾಗ ಮಾತ್ರ ನಮ್ಮ ದೇಶ ಇದು ಭಾರತ, ನಾವು ಭಾರತೀಯರು ಅಂತ ಈ ಒಂದು ಸಂಕುಚಿತ ಬುದ್ಧಿ ಇದ್ದಾಗ ಮಾತ್ರ, ಅಥವಾ ನಾವು ಈ ಪ್ರಪಂಚಕ್ಕೂ ಸೇರಿದವರು ಅಂತ ತಿಳಿದುಕೊಂಡಾಗಲೂ ಕೂಡ ನಾವು ನಷ್ಟಕ್ಕೇ ಗುರಿ ಆಗತಕ್ಕಂಥದ್ದು ವಿನಃ ಲಾಭ ನಮಗೆ ಬರೋದಿಲ್ಲ. ಭಗವಂತ ತಿಳಿತಾನೆ, ನೀನು ಪ್ರಪಂಚಕ್ಕೆ ಸೇರಿದ ಅಂತಾನೆ, ಅಲ್ಲೇ ಇರು. ಕೊನೆಗೆ ಅಲ್ಲಿರುಕ್ಕೂ ಇರುವುದಿಲ್ಲ, ಇಲ್ಲಿಗೂ ಬರುವುದಿಲ್ಲ, ಅಲ್ಲಿಗೂ ಸಲ್ಲ ಇಲ್ಲಿಗೂ ಸಲ್ಲ. ಕೊನೆಗೆ ಯಾರು ನಮ್ಮನ್ನು ಗುರುತಿಸುವವರೇ ಇಲ್ಲ. ನಮ್ಮನ್ನು ಗುರುತಿಸ್ತಕ್ಕಂಥವರೊಬ್ಬರನ್ನ ನಾವು ಕಂಡುಕೊಳ್ಬೇಕು. ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಬಿಟ್ಟು ಹೋಗ್ತದೆ, ಎಷ್ಟು ಸತಿ ನೀವು ಮರಣವನ್ನು ನೋಡ್ತಾ ಇರ್ತೀರಿ, ತಕ್ಷಣ ಆಲೋಚನೆ ಮಾಡಬೇಕಲ್ಲಿ. ಇಲ್ಲೇ ಈ ಶರೀರದಲ್ಲಿ ಓಡಾಡಿಕೊಂಡಿದ್ದಂತಹ ವ್ಯಕ್ತಿ ಆ ಕಡೆ ಎಲ್ಲೋ ಹೋದ್ನಲ್ಲ, ಎಲ್ಲಿ ಹೋದ ಅವನು? ಇಲ್ಲೇ ಆ ಕಡೆ ಎಲ್ಲೋ ಇದ್ದಾನೆ. ಈಗ ಇದ್ದ ಈಗ ಇಲ್ಲ, ಎಂಥ ಸ್ಥಿತಿ ಇದು? ಎಂಥ ಸ್ಥಿತಿ ಇದು? ಇದರ ಅರ್ಥ ಏನು? ಈ ಮರಣದ ಬಗ್ಗೆ ಕಠೋಪನಿಷತ್ತಿನಲ್ಲಿ ಬಹಳ ಅದ್ಭುತವಾದಂತಹ ವಿಮರ್ಶೆಗಳೆಲ್ಲ ನಡೆದಿವೆ. ಇಂಥದ್ದನ್ನೆಲ್ಲ ನಾವು ಅರಿತುಕೊಂಡು ವಿವೇಕವನ್ನು ತಂದುಕೊಂಡು ಸ್ಥಿರವಾದದ್ದನ್ನು ಮಾತ್ರ ಭಾವಿಸಿ ನಾವು ಕೂಡ ಸ್ಥಿರರಾಗಿ ಸ್ಥಿರವಾದ ಶಾಂತಿಯನ್ನ ಅನುಭವಿಸುವಂತಾಗಬೇಕಾದ್ರೆ ಆ ಏಕಾಂತ ಅಂತ ಹೇಳ್ತಕ್ಕಂಥದ್ದು ಬೇಕು. ಆ ಏಕಾಂತದಲ್ಲಿ ಈ ವಿಚಾರ ಅಂತ ಹೇಳ್ತಕ್ಕಂಥದ್ದನ್ನು ಮಾಡ್ತಾ ಇರಬೇಕು. ಆಗ ನಮ್ಮಲ್ಲಿ ವಿವೇಕ ಅಂತ ಹೇಳ್ತಕ್ಕಂಥದ್ದು ಉತ್ಪನ್ನವಾಗುತ್ತದೆ. ವಿವೇಕ ಜ್ಯೋತಿ, ವಿವೇಕಕ್ಕಿಂತ ದೊಡ್ಡದಾದಂತಹ ಬೆಳಕೆ ಇನ್ನೊಂದಿಲ್ಲ. ಅದರಿಂದಲೇನೆ ವಿವೇಕಾನಂದರ ಆಗಮನವಾಗಿದೆ. ಅವಿವೇಕಿಯಾದಂತಹ ಈ ಜಗತ್ತಿಗೆ ವಿವೇಕದ ಒಂದು ಜ್ಯೋತಿಯನ್ನ ಸ್ಫುರಿಸಬೇಕು ಅನ್ನುವ ಕಾರಣದಿಂದ ವಿವೇಕಾನಂದ ಅನ್ನುವ ಹೆಸರಿಟ್ಕೊಂಡೇ ಬಂದಿದ್ದಾರೆ. ಅದನ್ನೇ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಿತ್ಯ ನಿತ್ಯ ವಸ್ತು ವಿವೇಕ ಮಾಡಬೇಕು ಅಂತ. ಇದನ್ನೆಲ್ಲ ಹೇಳಿದಾಗ ಮಾಸ್ಟರ್ ಮಾಷಿಯ ಬಹಳಷ್ಟು ತಿಳಿದುಕೊಂಡ ಭಗವಂತನ ಕೃಪೆಯಿಂದ. ಈಗ ವಿನಯದಿಂದ ಹೇಳ್ತಾ ಇದ್ದಾನೆ, ಮಾಷೇರೇ ಸಂಸಾರದಲ್ಲಿ ಯಾವ ರೀತಿಯಾಗಿ ಇರಬೇಕು? ಇದು ಇನ್ನೊಂದು ಪ್ರಧಾನವಾದಂತಹ ಪ್ರಶ್ನೆ. ಸಂಸಾರಿಗರೇ ಬಹಳ, ಸನ್ಯಾಸಿಗಳು ಎಷ್ಟು ಜನ ಇದ್ದಾರೆ? ಸನ್ಯಾಸಿಗಳು ಲಂಗಿಲ್ಲ ಲಗಾಮಿಲ್ಲ, ಅವರು ಪಾಡಿ ಆನಂದವಾಗಿರ್ತಾರೆ. ಅವರ ಸಮಸ್ಯೆಗಳು ಬೇರೆ, ಆ ವಿಚಾರ ಬೇರೆ. ಆದರೆ ಸಂಸಾರಿಗರ ಸಮಸ್ಯೆಗಳು ಅಧಿಕ, ಸಂಸಾರಿಗಳ ಸಂಖ್ಯೆ ಕೂಡ ಅಧಿಕ. ಇಲ್ಲಿ ಮಾಸ್ಟರ್ ಮಹಾಶಯ ಒಬ್ಬ ಸಂಸಾರಿಯ ಪ್ರತಿನಿಧಿಯಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಸಂಸಾರದಲ್ಲಿ ಯಾವ ರೀತಿಯಾಗಿ ಇರಬೇಕು? ಭಗವಂತ ಇದ್ದಾನೆ ನಿಜ, ಏಕಾಂತಕ್ಕೆ ಹೋಗಬೇಕು ನಿಜ, ಧ್ಯಾನ ಮಾಡಬೇಕು ನಿಜ, ಆದ್ರೆ ಸಂಸಾರ ಒಂದು ಇದೆಯಲ್ಲ, ಹೆಂಡ್ರು ಮಕ್ಕಳನ್ನ ಕಾಪಾಡಬೇಕಲ್ಲ, ಅದಕ್ಕಾಗಿ ಉದ್ಯೋಗಕ್ಕೆ ಹೋಗ್ಬೇಕಲ್ಲ, ಅವ್ರು ಏನೇನು ಕೇಳ್ತಾರೋ ಅದನ್ನೆಲ್ಲ ತಂದು ಕೊಡ್ಬೇಕಲ್ಲ, ಕೆಲಸತ್ತಿ ಇರಬಹುದು ಕೆಲಸತ್ತಿ ಇಲ್ಲದೇ ಇರಬಹುದು, ಆದ್ರೂ ಮಾಡೋದಂತೂ ಮಾಡಲೇಬೇಕಲ್ಲ. ಇಂತಹ ಒಂದು ಸಂಸಾರ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮನಸ್ಸನ್ನ, ಅವನ ಮನಸ್ಸನ್ನ ಸಂಪೂರ್ಣ ಮುಳುಗಿಸಿಬಿಟ್ಟಿದೆಯಲ್ಲ, ಇಂತಹ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಮಾಡೋದು ಹೇಗೆ ಅಂತ ಅದರ ತಾತ್ಪರ್ಯ. ಬಹಳ ಉಪಯುಕ್ತವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾನೆ ಈತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡು, ಮನೆ ಗೃಹವಾರ್ತಿಯನ್ನ, ಮನೆವಾರ್ತಿ ಕೆಲಸಗಳನ್ನ ಎಲ್ಲವನ್ನೂ ಮಾಡು, ಆದರೆ ಮನಸ್ಸನ್ನು ಮಾತ್ರ ಭಗವಂತನ ಪಾದ ಪದ್ಮಗಳಲ್ಲಿ ಇಡು. ಎಲ್ಲರೊಡನೆ ಎಂದರೆ ಹೆಂಡತಿ, ಮಕ್ಕಳು, ತಂದೆ ತಾಯಿ ಇವರೊಡನೆ ಇರು, ಅವರ ಸೇವೆ ಮಾಡು, ಅವರೆಲ್ಲ ನಿನ್ನ ಪರಮ ಆಪ್ತರೆಂದೇ ಕಾಣು. ಆದರೆ ಮಾತ್ರ ಅವರಾರು ನಿನಗೆ ಸೇರಿದವರಲ್ಲ ಅನ್ನೋದು ನಿನ್ನ ಹೃದಯಾಂತರಾಳದಲ್ಲಿ ನೆಲೆಸಿರಲಿ. ಹೃದಯ ಒಳಗೆ ಅದೇನೇನ್ ಬೇಕಾದ್ರೆ ಆಗ್ಬೋದಲ್ಲ. ಮನವರಿಯದ ಕಳ್ಳತನವಿಲ್ಲವಲ್ಲ. ಕಳ್ಳತನ ಕೂಡ ಮನಸ್ಸಿನೊಳಗಡೆ ನಡೀತಾ ಇರ್ತದೆ. ಒಬ್ಬ ಕಳ್ಳ ಸರಿಯಾದ ರೀತಿಯಲ್ಲಿ ಉಡುಗೆ ತೊಡುಗೆಗಳನ್ನು, ಈಗ ಆಧುನಿಕ ಕಳ್ಳರೆಲ್ಲ ಹಾಗೆ ಇರುತ್ತಾನೆ, ನಮ್ಮ ಹಾಗೆ ಇರ್ತಾರೆ, ಅದು ನಮಗೆ ಸ್ವಲ್ಪ ಟಾಕ್ಟಿಕಾಗೆ ಇರ್ತಾರೆ, ಯಾಕಂದ್ರೆ ಅವರಿಗೆ ಸಾಕಷ್ಟು ಬಿಟ್ಟಿ ಹಣ ಬರ್ತದೆ, ಕದ್ದು ಹಣ. ನಮ್ಮ ಹಾಗೆ ಇರ್ತಾರೆ, ನಮ್ಮ ಜೊತೆ ಓಡಾಡ್ತಾ ಇರ್ತಾರೆ, ಆದ್ರೆ ಎಲ್ಲಿ ಹೇಗೆ ಲಪ್ಟಾಯಿಸೋಣ ಅಂತಲೇ ಅವರು ಯೋಚನೆ ಮಾಡುದು. ಅಂತರಂಗದಲ್ಲಿ ಅದು ನಡೀತಾ ಇರ್ತದೆ, ಅಂತರಂಗದಲ್ಲಿ ಕಳ್ಳ, ಹೊರಗಡೆ ಅವನು ಸಭ್ಯ. ಹಾಗೇನೇನೆ ನಾವು ಹೊರಗಡೆ ಸಂಸಾರಿಗಳು, ಒಳಗಡೆ ಸನ್ಯಾಸಿಗಳು ಆಗಬಹುದಲ್ಲ. ಮುಂದೆ ಅದನ್ನು ಕೂಡ ಹೇಳ್ತಾರೆ, ಗೃಹಸ್ಥರಿಗೆಲ್ಲ ಮಾನಸಿಕ ಸನ್ಯಾಸ. ಆ ಒಂದು ಬಿಡುಗಡೆ, ಸನ್ಯಾಸ ಅಂದ್ರೆ ಬಿಡುಗಡೆ, ಇದ್ಯಾವುದೂ ನಮ್ಗೆ ಸಂಬಂಧಪಟ್ಟದ್ದಲ್ಲ. ಇರಬೇಕು, ಇರ್ತೇವೆ, ಇರಬೇಕು, ಇದ್ದು ಇರದಿರಬೇಕು, ಇರಬೇಕು ಇರದಿರಬೇಕು. ತಾವರೆಯ ಎಲೆಯ ಮೇಲೆ ನೀರು ಇರುವಂತೆ ಇರಬೇಕು. ತಾವರೆಯ ಎಲೆಯನ್ನೇ ಆಶ್ರಯಿಸಿಕೊಂಡು ಆ ನೀರು ಬಹಳ ಚೆನ್ನಾಗಿಯೇ ಇರುತ್ತದೆ. ಆದರೆ ಯಾವ ಕ್ಷಣದಲ್ಲಿ ಕೆಳಗೆ ಹೋಗಬೇಕೋ ಅದನ್ನ ಸ್ವಲ್ಪವೂ ಕೂಡ ಅಲ್ಲಿ ನೀರಿನ ಜಿಡ್ಡು ಕೂಡ ಇಲ್ಲದೇನೆ, ನೀರಿನ ಒಂದು ಸ್ವಲ್ಪ ತೇವ ಕೂಡ ಇಲ್ಲದೇನೆ ಅದು ಬಿದ್ದು ಹೋಗ್ಬಿಡ್ತದೆ. ಆ ರೀತಿಯಲ್ಲಿ ನಾವು ಇದನ್ನೆಲ್ಲ ಬಿಟ್ಟು ಹೋಗೋದಿಕ್ಕೆ ಸಿದ್ಧವಾಗಿರಬೇಕು ಅಂತನ್ನುವ ತಾತ್ಪರ್ಯ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಅವರೆಲ್ಲರನ್ನೂ ಕೂಡ, ಮನೆ ಮಂದಿಗಳನ್ನೆಲ್ಲರನ್ನೂ ಕೂಡ ನಿನ್ನ ಆಪ್ತರಿಂದೇ ಕಾಣು, ಅವರಿಗೇನೇನು ಬೇಕೋ ಅದನ್ನೆಲ್ಲ ಮಾಡು, ಎಷ್ಟು ಪ್ರೀತಿಯಿಂದ ಮಾಡಬೇಕೋ ಅಷ್ಟೇ ಪ್ರೀತಿಯಿಂದ ಮಾಡು. ಆದರೆ ಇವರಾರೂ ತನಗೆ ಸೇರಿದವರಲ್ಲ ಅಂತ ಅನ್ನೋ ಮಾತನ್ನ ನಿನ್ನ ಹೃದಯಾಂತರಾಳದಲ್ಲಿ ನೆನಪಿಟ್ಟುಕೊಂಡಿರು. ಈ ಭಾವನೆ ಅಂತ ಹೇಳತಕ್ಕಂತಹದ್ದು ನಿನ್ನ ಹೃದಯಾಂತರಾಳದಲ್ಲಿ ನೆಲೆಸಿರಲಿ ಅನ್ನೋ ಶಬ್ದವನ್ನು ಹೇಳ್ತಾ ಇದ್ದಾರೆ. ನೆಲೆಸಿರಲಿ ಅಂತಂದ್ರೆ ಏನು, ಅದು ಸ್ಥಿರವಾಗಿರಲಿ ಅಂತ ಅರ್ಥ. ಈ ಕ್ಷಣಕ್ಕೆ ನೆಲೆಸಿತ್ತು, ಇನ್ನೊಂದು ಕ್ಷಣಕ್ಕೆ ಇಲ್ಲ ಅಂತಂದ್ರೆ ಮತ್ತೆ ಮತ್ತೆ ನಾವು ಮೋಸ ಹೋಗುವಂತಹ ಸಂದರ್ಭ ಬರುತ್ತದೆ. ನಾವು ಯಾವಾಗ ಇಲ್ಲೇ ಅಂಟುಕೊಂಡಿರಬೇಕಾದವರಲ್ಲ ಅಂತ ತಿಳಿತೇವೋ ಬಹಳ ಚೆನ್ನಾಗೇ ಇರ್ತೇವೆ. ಆ ಒಂದು ಪ್ರೇಮ ವ್ಯವಹಾರ ಅಂತ ಹೇಳ್ತಕ್ಕಂಥದ್ದು ಇನ್ನಷ್ಟು ನಿಷ್ಕಳಂಕವಾದಂತಹ ಪ್ರೇಮ ಆಗ್ತದದು. ಈಗ ಉದಾಹರಣೆಗೆ ಸನ್ಯಾಸಿಗಳ ಬಳಿಗೆ ಎಷ್ಟೊಂದು ಜನ ಬರ್ತಾರೆ, ಆಲೋಚನೆ ಮಾಡಿ ನೋಡಿ. ನಮ್ಮೊಂದಿಗೆ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಿಳ್ಕೊತಾನೆ, ಆ ಸ್ವಾಮಿಗಳಿಂದ ಅನ್ಕಂಡ್ರೆ ಎಷ್ಟು ಪ್ರೀತಿ, ನನ್ನ ಮೇಲೆ ಮಾತ್ರವೇ ಅವರಿಗೆ ಜಾಸ್ತಿ ಪ್ರೀತಿ, ಬಾಕಿ ಉಳಿದವ್ರ ಮೇಲೆ ಕೂಡ ಅಷ್ಟೊಂದಿಲ್ಲ. ಹಾಗೆ ಅಂತ ಎಲ್ರೂ ಹಾಗೆ ತಿಳ್ಕೊಳ್ಳೋದು, ಇದು ಹೇಗೆ ಸಾಧ್ಯ ಆಯ್ತು? ಅವರು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಆ ಭಗವಂತನ ಶಕ್ತಿಯನ್ನೇ ಆ ಜನ ಎಲ್ಲ ಅವರಲ್ಲಿ ಕಾಣ್ತಾ ಇದ್ದಾರೆ. ಇದು ನಿಜ, ಆದರೆ ಬರೀ ಅದೇ ಅಲ್ಲ, ಯಾರಿಂದಲೂ ನಮಗೆ ನಿಜವಾಗಿಯೂ ಏನಾಗಬೇಕಾಗಿಲ್ಲ. ಪ್ರತಿಯೊಬ್ಬರು ಕೂಡ ಅವರವರ ಸ್ಥಿತಿಯಲ್ಲಿ ಅವರವರು ಚೆನ್ನಾಗಿ ಇರಲಿ. ಈ ಒಂದು ಸಮಭಾವ ನಮ್ಮಲ್ಲಿ ಇರೋದ್ರಿಂದ, ಎಲ್ಲರನ್ನೂ ನಾವು ಸಮದೃಷ್ಟಿಯಿಂದ ಕಾಣ್ತಾ ಇರೋದ್ರಿಂದ ಎಲ್ಲರೂ ನಮ್ಮೊಂದಿಗೆ ಆನಂದದಿಂದ ಇದ್ದಾರೆ. ನೋಡಿ, ನಿಮ್ಮೆಲ್ಲರನ್ನೂ ಕೂಡ ಸಂಪೂರ್ಣ ನಮ್ಮವರೆಂದೇ ನಾನು ಭಾವಿಸೋದು, ನಾನಾಗ್ಲಿ ಇತರ ಸನ್ಯಾಸಿಗಳೇ ಆಗಲಿ, ಈ ವಿಚಾರದಲ್ಲಿ ಬೇರೆ ಬಾತೇ ಇಲ್ಲ. ಹಬ್ಬ ಹುಣ್ಣಿಮೆ ಬಂತು ಅಂತ ಹೇಳಿದ್ರೆ ವಿಶೇಷ ದಿನಗಳಲ್ಲಿ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ನಾವು ಪ್ರಾರ್ಥನಾ ಮಂದಿರದಲ್ಲಿ ಭಜನೆ ಮಾಡ್ತಾ ಕೊಡ್ತಿದ್ರೆ, ಹೇ ರಾಮಕೃಷ್ಣ, ನನ್ನ ಹಿಂದ್ಗಡೆ ಬಹಳ ಜನ ಕುಡಿದಿದ್ದಾರೆ, ಅವರೆಲ್ಲರ ಯೋಗಕ್ಷೇಮವನ್ನು ನೀವು ನೋಡ್ಕೊಳ್ಳೇಬೇಕು, ಇಲ್ಲದೆ ಹೋಯ್ತು ಅಂತ ಹೇಳಿದ್ರೆ ಅವ್ರು ಯಾತಕ್ಕಂತೂ ಇಲ್ಲಿಗೆ ಬರಬೇಕು, ಏನಾದರೂ ಶಕ್ತಿ ಸ್ವಲ್ಪ ನೀನು ತೋರಿಸ್ಬೇಕು ಅಂತ ಒಂದೇ ಸವನೆ ಒಂದು ಪ್ರಾರ್ಥನೆಯನ್ನ ಅಲ್ಲಿ ಹರಿಸಿಬಿಡ್ತೇನೆ. ಇಲ್ಲಿಗೆ ಬಂದಂತಹ ಉಪನ್ಯಾಸಕ್ಕೆ ಬಂದಂತಹ ವ್ಯಕ್ತಿಗಳಿಗೂ ಕೂಡ ಏನಾದರೂ ಸ್ವಲ್ಪ ಸಿಕ್ಕುವಂತೆ ಮಾಡು. ಕೇವಲ ಮಾತಾಗ್ಬಿಟ್ರೆ ಅದರಿಂದ ಅವರಿಗೇನು ಪ್ರಯೋಜನ ಆಗ್ತದೆ? ಈ ತರದ ಕೆಲವು ದೃಷ್ಟಿಯನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ನನ್ನ ಬಳಿಗೆ ಬಂದವರೇ ಆಗಲಿ, ಬರದೇ ದೂರದಲ್ಲೇ ಇರುವವರೇ ಆಗಲಿ, ದೂರದಲ್ಲಿರುವವರು ಕೂಡ ಬಂದ ನನ್ನ ಬಳಿ ಅಲ್ಲಿ ಓಡಾಡಿದವರಿಗಿಂತಲೂ ಕೂಡ ಕೆಲವು ಸತಿ ಹೆಚ್ಚು ಪ್ರೀತಿಯ ಪಾತ್ರರಾಗಿದ್ರು ಇರಬಹುದು. ಯಾಕೆಂತಂದ್ರೆ ನಾವು ದೂರದಿಂದಲೇ ನೋಡ್ತೇವೆ. ಅವರು ಪಾಡಿಗೆ ಅವರು ಭಗವನ್ಮಯವಾದಂತಹ ಜೀವನವನ್ನು ನಡೆಸುತ್ತಾ ಶಾಂತಿ ತೃಪ್ತಿ ಸಮಾಧಾನದಿಂದ ಇದ್ದಾರೋ ಇಲ್ಲವೋ ಅನ್ನೋದನ್ನ ಗಮನಿಸಿ ಆಹಾ ಇಂಥವರ ಸಂಖ್ಯೆ ವೃದ್ಧಿಯಾಗಲಿ ಹಾಗೆ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಇರ್ತೇವೆ. ದೂರದಲ್ಲಿ ಇರುವವರು ನಮ್ಮ ದೃಷ್ಟಿಯಿಂದ ದೂರವಾಗಿದ್ದಾರೆ ಅಂತ ಖಂಡಿತವಾಗಿ ಇಲ್ಲವೇ ಇಲ್ಲ. ಯಾರ್ಯಾರು ಭಗವಂತನ ಕಡೆಗೆ ಬರ್ತಾರೋ ಅವರೆಲ್ಲರೂ ನಮಗೆ ಪ್ರೀತಿ ಪಾತ್ರರು, ಇತರರು ಕೂಡ ನಮಗೆ ಪ್ರೀತಿ ಪಾತ್ರರು. ಆದ್ರಿಂದ ನಾವು ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಓಡಿ ಹೋಗಿ ಅವರವರಿಗೆ ಏನೇನು ಹೇಳಬೇಕು ಅದನ್ನೆಲ್ಲ ಹೇಳಿಬಿಟ್ಟು ಬರ್ತಾ ಇರ್ತೀವಿ. ಎಲ್ಲರೂ ನಮ್ಮವರು ಅಂತನೋ ಭಾವನೆಯಿಂದ ನಾವು ಒಡನಾಡ್ತಾ ಇದ್ದೀವಿ. ಆದರೆ ಈ ಕ್ಷಣದಲ್ಲಿ ಹಿಮಾಲಯಕ್ಕೆ ಹೊರಡಬೇಕು ಅಂದ್ರೆ ಸಿದ್ಧ. ಈ ಕ್ಷಣದಲ್ಲಿ ಹೀಗೆ ಈ ಪುಸ್ತಕ ಹೀಗೆ ತೆರೆದಿಟ್ಕೊಂಡು ಹೀಗೆ ಹೊರಡಬೇಕು ಅಂತ ನೀವು ಎಲ್ಲರೂ ಸೇರಿ ಹೇಳಿ ಹೋಗ್ತೀನಿ ನಾನು. ಸ್ವಾಮೀಜಿ ನಾವು ಯಾರು ಹಾಗೆ ಹೇಳೋದಿಲ್ಲ ಅಂತ ನೀವು ಧೈರ್ಯವಾಗಿ ಆ ಮಾತನ್ನು ಹೇಳ್ತಾ ಇದ್ದೀರಿ ಅಂತ ಕಾಣುತ್ತೆ. ಹಾಗಿಲ್ಲ, ಬೇಕಾದ್ರೆ ಮಾಡಿ ನೋಡಿ. ಆದ್ರೆ ನಿಮಗೆ ಧೈರ್ಯವಿಲ್ಲ, ನಾನೇನ್ ಮಾಡಲಿ? ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಹೃದಯದಲ್ಲಿ ತಿಳ್ಕೊಂಡಿರಬೇಕು ಪರಮಾತ್ಮ ಒಬ್ಬನೇ ಸತ್ಯ, ಬಾಕಿ ಉಳಿದದ್ದೆಲ್ಲ ಸ್ವಪ್ನವತ್ತು ಅನಿತ್ಯ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ವಿಚಾರ ಮಾಡಬೇಕು. ಇದು ನಮ್ಮ ಹೃದಯ ಅಂತರಾಳದಲ್ಲಿ ನೆಲೆಸಿರಬೇಕು. ಸಂಸಾರ ಕಾರ್ಯ ಎಲ್ಲ ಮಾಡ್ಕೊಂಡು ಬನ್ನಿ ಅಂತನೋ ಮಾತನ್ನ ಎಷ್ಟು ಸೊಗಸಾಗಿ ಹೇಳಿದ್ದಾರೆ. ಇದನ್ನ ಈಗ ವಿವರಿಸ್ತಾ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಅವರೇ ಹೇಳ್ತಾರೆ ನೋಡಿ ಎಷ್ಟು ಸ್ವಾರಸ್ಯವಾಗಿದೆ. ಶ್ರೀಮಂತರ ಮನೆಯ ದಾಸಿ ಎಲ್ಲ ಕೆಲಸ ಕಾರ್ಯಗಳನ್ನೂ ಮಾಡ್ತಾಳೆ, ಆದರೆ ಆಕೆಯ ಮನಸ್ಸು ಮಾತ್ರ ಹಳ್ಳಿಯಲ್ಲಿರುವ ತನ್ನ ಮನೆಯ ಕಡೆಗೆ. ಯಜಮಾನನ ಮಕ್ಕಳು ತನ್ನವೆಂದೇ ಬೆಳೆಸ್ತಾಳೆ, ಅಷ್ಟೇ ಅಲ್ಲ ಅವನ್ನ ಕರೀತಾಳೆ ನನ್ನ ರಾಮ ನನ್ನ ಹರಿ ಅನ್ನೋದಾಗಿ. ಆದರೆ ಅವು ಯಾವುವು ತನ್ನವಲ್ಲ ಅನ್ನೋದು ಆಕೆಗೆ ಹೃದಯದಲ್ಲಿ ಚೆನ್ನಾಗಿ ಗೊತ್ತಿದೆ. ಇದಕ್ಕಿಂತ ಶ್ರೇಷ್ಠವಾದ ಉದಾಹರಣೆ ಬೇಕೆ? ಶ್ರೀಮಂತರ ಮನೆಯ ದಾಸಿಯೋಪಾದಿಯಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಇರಿ, ಈ ಪ್ರಪಂಚದಲ್ಲಿ ಆ ರೀತಿಯಲ್ಲಿ ಇರಿ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ತಮಾಷೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಇಲ್ಲೇ ಸಿಕ್ಕಾಕೊಂಡು ಬಿಡೋಣವೇ? ಆ ರೀತಿಯಲ್ಲಿ ಆಗ್ತದೆ. ನಾರದರಿಗೆ ಮಾಯೆಯನ್ನು ನೋಡಬೇಕು ಅಂತ ಮನಸ್ಸಾಯಿತು. ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳ್ತಾನೆ, ಕೃಷ್ಣ ನಿನ್ನ ಮಾಯೆಯನ್ನು ಸ್ವಲ್ಪ ನೋಡಬೇಕು ಅಂತ ಮನಸ್ಸಾಯಿತು, ದಯವಿಟ್ಟು ತಿಳಿಸ್ಕೊಡ್ತೀಯ? ಆಗ ಅವರು ವಾಯು ಸಂಚಾರ ಮಾಡ್ತಾ ಇದ್ರು. ಹೀಗೆ ನಡೆದಾಡ್ತಾ ಕೃಷ್ಣ ಹೇಳ್ತಾನೆ, ಆಗ್ಲಿ ಕಾಲ ಬಂದಾಗ ತೋರಿಸ್ತೇನೆ ಅಂತ ಹೀಗೆ ನಡೆದಾಡ್ತಾ ಒಂದು ಕಾಡಿನ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ಇದ್ದಕ್ಕಿದ್ದಂತೆ ಕೃಷ್ಣನಿಗೆ ಸ್ವಲ್ಪ ಬಾಯಾರಿಕೆ ಆಗ್ತದೆ, ನಟನೆಯ ಬಾಯಾರಿಕೆ. ನಾಟಕ ಒಂದು ಲೀಲಾ ನಾಟಕ ಸೂತ್ರಧಾರಿ ಬಾಯಾರಿಕೆ ಆಯಿತು. ನಾರದ ನೀರು ಬೇಕು, ಬಾಯಾರಿಕೆ ಆಗಿದೆ. ನಾರದ ತಕ್ಷಣ ಹೊರಟ, ಕೃಷ್ಣ ಈಗಲೇ ತಂದು ಕೊಡ್ತೀನಿ ಹೊರಟ. ಒಂದು ಸ್ವಲ್ಪ ದೂರ ಹೋದ್ಕೂಡ ಹತ್ತಿರದಲ್ಲಿ ಒಂದು ಹಳ್ಳಿ, ಅಲ್ಲೊಂದು ಮನೆ ಬಾಗಿಲು ತಟ್ಟಿದ. ಒಳಗಡೆಯಿಂದ ಒಬ್ಬ ಆಕೆ ಬಂದ್ಲು, ಯುವತಿ. ಬಾಗಿಲು ತೆರೆದ ತಕ್ಷಣ ಯುವತಿಯ ದರ್ಶನ. ಯುವತಿ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಪರಬ್ರಹ್ಮನ ಅದು ಕೂಡ ಸರ್ವಾಂಗ ಸುಂದರಿಯಾಗಿರತಕ್ಕಂಥ ಯುವತಿ ಇದ್ದಾಳಲ್ಲ, ಅವಳು ಈ ಪ್ರಪಂಚದಲ್ಲಿ ಚತುರ್ಮುಖ ಬ್ರಹ್ಮನ ಅತ್ಯಂತ ದೊಡ್ಡ ಸೃಷ್ಟಿ ಅದು. ಅವನೇ ತನ್ನ ಮೊದಲ ಸೃಷ್ಟಿಗೆ ಮಾರು ಹೋಗ್ಬಿಟ್ಟಿದ್ದ ಅಂತಹ ಕಥೆ ಅದು. ಇನ್ನು ಈ ನಾರದ ಸಾಲದಕ್ಕೆ ಕೃಷ್ಣನ ಬೇಡ್ಕೊಂಡಿದ್ದ ಮಾಯೆಯನ್ನು ಕಾಣಿಸ್ಬೇಕು ಅಂತ. ಬಾಗಿಲು ತೆರೆದೇ ಬಿಟ್ಲು, ಮಾಯೆ ನೋಡ್ದ ಇವನು, ನೀರು ಬೇಕು ಅಂತ ಹೇಳೋದು ಮರೆತು ಬಿಟ್ಟು ನೀನು ಬೇಕು ಅಂತ ಅಂದ್ಬಿಟ್ಟ. ಆ ಹುಡುಗಿಗೆ ನಾಚಿಕೆ ಆಯ್ತು. ಸಹಜ ತಾನೇ ಹೋಗಿ ಅವಳು ಹೇಳ್ತಾಳೆ, ನಮ್ಮ ಅಪ್ಪ ಅಮ್ಮ ಒಪ್ಪಿದ್ರೆ ನಮ್ದೇನು ತೊಂದರೆ ಇಲ್ಲ. ಅವಳು ಕೂಡ ನೋಡಿದ್ಲು, ನಾರದ ಯಾಕೋ ಸುಂದರವಾಗಿ ಕಾಣ್ತಾ ಇದ್ದಾನೆ, ಆದರೂ ಆಗ್ಬಹುದು ಅಂತ ಅವಳಿಗೂ ಅನಿಸ್ತು. ಮತ್ತೆ ಮಾಯೆಯ ಒಂದು ಶಕ್ತಿ ಕೂಡ ಅಲ್ಲಿ ಅವಳ ಮನಸ್ಸಲ್ಲೂ ಕೂಡ ಕೆಲಸ ಮಾಡುವಂತೆ ಶ್ರೀಕೃಷ್ಣ ಪರಮಾತ್ಮನ ಪ್ರೇರಣೆ ಆಗಿ ಹೋಗಿದೆ. ತನ್ನ ಮಾಯೆ ಅನ್ನುವ ನಾಯಿಯನ್ನು ಹರಿಬಿಟ್ಟಿದ್ದಾನಲ್ಲಿ. ಬಂದು ನಾರದ ಒಳಗಡೆ ಬಂದು ಆ ಹುಡುಗಿಯ ತಂದೆ ತಾಯಿಯನ್ನ ಕೇಳ್ತಾನೆ, ನಿಮ್ಮ ಹುಡುಗಿ ಮೇಲೆ ನನಗೆ ಬಹಳ ಇಷ್ಟ ಆಗಿದೆ, ದಯವಿಟ್ಟು ಮದುವೆ ಮಾಡಿಕೊಡ್ಬೇಕು. ತೇಜಸ್ವಿಯಾಗಿರ್ತಕ್ಕಂತಹ ನಾರದನನ್ನು ಕಂಡು ಆ ತಂದೆ ತಾಯಿಗಳು ತಕ್ಷಣ ಒಪ್ಪಿ ಮದುವೆ ಮಾಡಿಕೊಟ್ಬಿಡ್ತಾರೆ. ವರ್ಷಗಟ್ಟಲೆ ಸುಖವಾಗಿ ಇದ್ಬಿಡ್ತಾನ, ಅಲ್ಲೇ ಇದ್ಬಿಡ್ತಾನ ಅವನು. ಎರಡು ಮಕ್ಕಳು ಬೇರೆ ಆಗಿಬಿಟ್ಟಿವೆ, ಅತ್ತೆ ಮಾವಂದ್ರೆಲ್ಲ ತೀರೋದ್ರು. ಹೀಗೆ ಅವನ ಪ್ರಪಂಚ ನಡ್ಕೊಂಡು ಹೋಗ್ತಾ ಇದೆ. ಒಂದಾನೊಂದು ದಿನ ಭರ್ಜರಿಯಾಗಿ ಮಳೆ, ಭೀಕರ ಮಳೆ, ಗುಡುಗು ಸಿಡ್ಲಿಂದ ಕೂಡಿದಂತಹ ಮಳೆ, ಮುಸಲಧಾರಿಯಂತೆ ಮಳೆ. ಆ ಮಳೆಯ ಆಧಿಕ್ಯದಿಂದಾಗಿ ಪರ್ವತಗಳಿಂದ ಬೆಟ್ಟಗಳಿಂದ ನದಿಗಳಿಂದ ನೀರೆಲ್ಲ ಒಂದೇ ಸಮನ ಹರಿದುಕೊಂಡು ಬರ್ತಾ ಇವೆ ಪ್ರವಾಹ. ಆ ಪ್ರವಾಹ ಏರಿ ಏರಿ ಏರಿ ಏರಿ ಇವನ ಮನೆ ಬಳಿಗೂ ಬಂತು, ಮನೆ ಒಳಗೂ ಬಂತು. ಈಗ ನಾರದ ತನ್ನ ಸಂಸಾರವನ್ನ, ತನ್ನ ಕುಟುಂಬವನ್ನು ಕಾಯಬೇಕಾಗಿದೆ, ಕಾಪಾಡಬೇಕಾಗಿದೆ. ಹೆಂಡತಿಯನ್ನ ಮಕ್ಕಳನ್ನ ತಬ್ಬಿಕೊಂಡು ನೀರೊಳಗೆ ಧುಮುಕಿ ಎತ್ತರದ ಸ್ಥಳಕ್ಕೆ ಹೋಗಬೇಕು ಅಂತ ಈಜ್ಕೊಂಡು ಹೊರಟ್ರೆ ಒಂದು ಪ್ರಬಲವಾದ ಅಲೆ ಬಂದು ಒಂದು ಮಗುವನ್ನು ಕೊಚ್ಚಿಕೊಂಡು ಹೊರಟೋಯ್ತು. ಅಯ್ಯೋ ನನ್ನ ಮಗು ಹೋಯ್ತಲ್ಲ ಅಂತ ಇನ್ನೊಂದು ಮಗುವನ್ನು ಬಲವಾಗಿ ಹಿಡ್ಕೊಂಡ್ರೆ ಇನ್ನೊಂದು ಅಲೆ ಪ್ರಬಲವಾಗಿ ಬಂದು ಆ ಮಗುವನ್ನು ಕೊಚ್ಚಿಕೊಂಡು ಹೋಯ್ತು. ಹೋಗಲಿ, ಹೆಂಡತಿನಾದರೂ ಬದುಕಿಸ್ಕೊಳ್ಳೋಣ ಅಂತ ಹೆಂಡತಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ರೆ ಇನ್ನೊಂದು ಅಲೆ ಪ್ರಬಲವಾದ್ದು ಬಂದ್ಬಿಟ್ಟು ಅವಳನ್ನು ಕಿತ್ಕೊಂಡು ಹೊರಟ ಹೋಯ್ತು. ಯಾಕೆಂದ್ರೆ ಮಾಯೆ ಆಟ ಮುಗೀತಾ ಇತ್ತು, ಅದಕ್ಕೋಸ್ಕರ ನಾಟಕ ಮುಗೀತಾ ಇತ್ತು. ಕೊಚ್ಕೊಂಡು ಹೊರಟೋಯ್ತು. ಅಯ್ಯೋ ಮನೆ ಹೋಯ್ತು, ಹೆಂಡತಿ ಹೋದ್ಲು, ಮಕ್ಕಳು ಹೋದ್ವು, ನನ್ನ ಸಂಸಾರ ಎಲ್ಲ ಹಾಳಾಗೋಯ್ತು ಅಂತ ಚಿಂತೆ ಮಾಡ್ತಿರೋತ್ತಿಗೆ ಇನ್ನೊಂದು ಅಲೆ ಬಂದ್ಬಿಡ್ತು. ಅದು ಅವನನ್ನು ಎತ್ತಿ ಒಂದು ದಡಕ್ಕೆ ಎತ್ತಿಬಿಟ್ಟು ಹೊರಟೋಯ್ತು. ಆ ದಡದ ಮೇಲೆ ಉರುಳಾಡಿ ಅಲೆ ಬಿದ್ದುಕೊಂಡು ಯೋಚನೆ ಮಾಡ್ತಾ ಇದ್ದಾನೆ ನಾರದ, ಏನಿದು, ಎಷ್ಟು ಸುಖವಾಗಿದ್ನಲ್ಲ ನಾನು, ಏನಾಗೋಯ್ತು ಈ ಕತೆ, ಹೀಗಾಗೋಯ್ತಲ್ಲ ಅಂತ ಆಲೋಚನೆ ಮಾಡ್ತಾನೆ. ಅಷ್ಟೊತ್ತಿಗೆ ಸರಿಯಾಗಿ ಸ್ವಲ್ಪ ದೂರದಲ್ಲಿ ಒಂದು ಧ್ವನಿ ಕೇಳಿ ಬರ್ತಾ ಇದೆ ಅವನಿಗೆ, ನಾರದ ನೀರಲ್ಲಿ ಏನು, ನನ್ನ ಹೆಸರು ಹೇಳಿ ಕರಿತಾ ಇದ್ದಾರಲ್ಲ ಇಲ್ಲಿ, ಇಲ್ಲಿವರೆಗೆ ನನ್ನ ಹೆಸರು ಹೇಳ್ತಕ್ಕಂಥವ್ರು ಯಾರು ಇರಲಿಲ್ಲ, ಏನಿದು ಅಂತ. ಆ ಧ್ವನಿ ಬರುವ ಜಾಗಕ್ಕೆ ಹೋಗಿ ನೋಡಿದ್ರೆ ಕೃಷ್ಣ ಮರದ ಬುಡದಲ್ಲಿ ಕಾಲಿ ಹಿಡ್ಕೊಂಡು ಕುಳಿತುಕೊಂಡು ನೋಡ್ತಾನೆ ನಾರದನನ್ನ. ಏನ್ ನಾರದ, ನೀರು ಬೇಕು ಅಂತ ನಿನ್ ಕಳಿಸಿದ್ರೆ ಎಲ್ಲೋದ್ಯಪ್ಪ? ಕೃಷ್ಣ ನಿನ್ನ ಮಾಯೆ ದರ್ಶನ ಆಯ್ತು. ಮಾಯೆ ಬಹಳ ಪ್ರಬಲವಾದದ್ದು. ನಾವು ಈ ಜಗತ್ತಿನಲ್ಲಿ ಆಟ ನೋಡೋದಕ್ಕೋಸ್ಕರ ಬಂದ್ವೇ ವಿನಃ ಆಟ ಆಡೋದಕ್ಕೋಸ್ಕರ ಅಲ್ಲ. ಆದರೆ ಆಟ ಆಡೋಕ್ ಕಳೆದ್ಬಿಟ್ಟು ಅದರೊಳಗೆ ಮುಳುಗಿ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸಬೇಕಾಗಿದೆ. ಆದರೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದ್ರೆ ಸುಮ್ಮನೆ ತಮಾಷೆಗೋಸ್ಕರ ಬಂದದ್ದಷ್ಟೇನೆ ಅಂತನ್ನುವ ಭಾವನೆಯನ್ನ ನಾವು ನಮ್ಮ ಹೃದಯ ಅಂತರಾಳದಲ್ಲಿ ನೆಲೆಗೊಂಡಿಸಿಕೊಂಡಿದ್ದೆ ಆದರೆ ಇವ್ಯಾವ ಬಂಧನಕಾರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ಉದಾಹರಣೆ ಕೊಡ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ, ಈ ಮನಸ್ಸು ಅಂತ ಹೇಳ್ತಕ್ಕಂತಹದ್ದು ಹೇಗೆ ಆ ಶ್ರೀಮಂತರ ಮನೆಯ ದಾಸಿಯ ಮನಸ್ಸು ತನ್ನ ಹಳ್ಳಿಯಲ್ಲಿ ಇರತಕ್ಕಂತಹ ಮನೆಯ ಮಕ್ಕಳ ಕಡೆಗೆ ಹೇಗಿತ್ತು ಅಂತಹದ್ದೇ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಆಮೆ ನೀರಿನಲ್ಲಿ ಈಜಾಡ್ತಿರ್ತದೆ, ಆದರೆ ಅದರ ಮನಸ್ಸು ಎಲ್ಲಿದೆ ಗೊತ್ತೇ ನಿನಗೆ? ತನ್ನ ಮೊಟ್ಟೆಗಳಿರುವ ದಡದಲ್ಲಿ. ಸಂಸಾರದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡು, ಆದರೆ ಮನಸ್ಸನ್ನು ಮಾತ್ರ ಭಗವಂತನಲ್ಲಿ ನೆಡು, ಭಗವಂತನಲ್ಲಿ ನೆಡು. ನೆಡೋದು ನೆಟ್ಟಾಗ ಬೇರು ಬಿಟ್ಕೊಳ್ತದೆ, ಅಲ್ಲಿ ಗಟ್ಟಿಯಾಗಿ ಅಲ್ಲಿರುತ್ತದೆ. ಭಗವಂತನಲ್ಲಿ ಮನಸ್ಸು ನೆಟ್ಟು ಸಮಾಜದಲ್ಲಿ ಓಡಾಡ್ಕೊಂಡಿರಿ, ಏನ್ ತೊಂದರೆ ಬರ್ತದೆ ನಿಮಗೆ? ಆಮೆಯ ಉದಾಹರಣೆ ಕೊಡ್ತಾ ಇದ್ದಾರೆ. ಆಮೆ ಎಲ್ಲೇ ಓಡಾಡ್ತಾ ಇದ್ರು ಕೂಡ ಅದು ಮೊಟ್ಟೆ ಮೇಲೆ ಗಮನ ಇಟ್ಕೊಂಡೇ ಇರ್ತದೆ. ಕೇವಲ ತನ್ನ ದೃಷ್ಟಿ ಮಾತ್ರದಿಂದಲೇ, ತನ್ನ ಇಚ್ಛಾ ಮಾತ್ರದಿಂದಲೇ ಆ ಮೊಟ್ಟೆಯನ್ನು ಕಾಪಾಡ್ತಾ ಇರ್ತದೆ. ಈ ರೀತಿಯಲ್ಲಿ ಒಂದು ಪ್ರತೀತಿ ಇದೆ. ಅದನ್ನ ಉದಾಹರಣೆಯಾಗಿ ಕೊಟ್ಟು ನಮ್ಮ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಈ ಸಂಸಾರದ ನೀರಿನಲ್ಲಿ ಈಜಾಡ್ತಾ ಇದ್ರೂ ಕೂಡ ದಡದಲ್ಲಿರುವಂತಹ ಪರಮಾತ್ಮನಲ್ಲಿ ಮನಸ್ಸನ್ನು ಇಡಬೇಕು. ಸಂಸಾರದಲ್ಲಿ ಇರೋಣ, ಚೆನ್ನಾಗೇ ಇರೋಣ, ಆನಂದವಾಗಿಯೇ ಇರೋಣ, ಮನಸ್ಸು ಮಾತ್ರ ಅಲ್ಲಿರಲಿ ಇಷ್ಟೇ. ಇದಕ್ಕಿಂತ ಸರಳವಾಗಿ ಹೇಳೋದಕ್ಕೆ ಇನ್ನೇನಿದೆ ಅದರಲ್ಲಿ? ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಭಗವಂತನಲ್ಲಿ ಭಕ್ತಿ ಬೆಳೆಸಿಕೊಳ್ಳೋದಕ್ಕೆ ಮುನ್ನ ಸಂಸಾರಕ್ಕೆ ಕಾಲಿಟ್ಟೆ ಎಂದರೆ ಇನ್ನೂ ಅಧಿಕಾಧಿಕವಾಗಿ ಕಷ್ಟ ಪರಂಪರೆಗಳಿಗೆ ಈಡಾಗುವೆ. ಶೋಕ, ತಾಪ, ವಿಪತ್ತು ಇವುಗಳಿಂದ ಸಂಪೂರ್ಣ ಬೆಂದು ಬೆಂಡಾಗಿ ಹೋಗುವೆ. ವಿಷಯ ಚಿಂತನೆ ಮಾಡಿದಷ್ಟು ಅವುಗಳಲ್ಲಿ ಆಸಕ್ತಿಯು ಬೆಳೆಯುತ್ತಾ ಹೋಗುತ್ತದೆ. ಬಹಳ ಅಮೂಲ್ಯವಾದಂತಹ ಮಾತು. ಒಂದನೇದಾಗಿ ಹೇಳ್ತಾ ಇದ್ದಾರೆ, ಭಗವಂತನಲ್ಲಿ ಭಕ್ತಿಯನ್ನ ಮೊದಲೇ ಬೆಳೆಸಿಕೊಳ್ಬೇಕು. ಸಂಸಾರಕ್ಕೆ ಕಾಲಿಡುವ ಮೊದಲೇ ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಬೇಕಾಗತ್ತೆ. ಹಾಗೆ ಮಾಡದೆ ಹೋದ್ರೆ ಏನಾಗುತ್ತೆ? ಸಂಸಾರ ಆಸಕ್ತಿ ಅಂತ ಹೇಳತಕ್ಕಂಥದ್ದು ಪ್ರಬಲವಾಗಿ ಸಂಸಾರದಲ್ಲಿ ಹುಟ್ಟಿಕೊಳ್ಳುವಂತಹ ಎಲ್ಲ ತಾಪತ್ರಯಗಳು ನಿನ್ನ ಮನಸ್ಸನ್ನ ಗಲಿಬಿಲಿಗೊಳಿಸಿ ದುಃಖಕ್ಕೆ ನೀನು ಕಾರಣ. ಬೆಂದು ಬೆಂಡಾಗಿ ಹೋಗ್ಬಿಡ್ತೀನಿ ನೀನು, ಸಂಪೂರ್ಣ ಬೆಂದು ಬೆಂಡಾಗಿ ಹೋಗುವೆ. ಭಗವಂತನ ಭಕ್ತಿಯನ್ನು ಬೆಳೆಸ್ಕೊಂಡಾಗ ಅಂತಂದ್ರೆ ಸಣ್ಣ ವಯಸ್ಸಲ್ಲೇ ಪ್ರಾರಂಭ ಆಗಬೇಕು. ಅದಕ್ಕೆ 8 ವರ್ಷಕ್ಕೆಲ್ಲ ಉಪನಯನ ಅಂತ ಮಾಡಿಬಿಟ್ಟಿದ್ದೆ. ಸಣ್ಣ ವಯಸ್ಸಲ್ಲೇ ದೇವರಿಗೆ ನಮಸ್ಕಾರ ಆದಿಗಳನ್ನು ಮಾಡ್ತಕ್ಕಂಥದ್ದು, ಭಗವದ್ ಭಕ್ತಿ ಪರವಾದಂತಹ ಒಂದು ಕೆಲವು ಅಭ್ಯಾಸಗಳನ್ನೆಲ್ಲ ರೂಢಿ ಮಾಡಿಕೊಂಡು ಬಂದು ಹಾಗೆ ನಾವು ಭಕ್ತಿಯನ್ನು ಬೆಳೆಸ್ಕೊಂಡು ಬಂದು ಆಮೇಲೆ ನಾವು ಮದುವೆಯಾಗಿ ಮಕ್ಕಳಾಗಲಿ ಬಾಕಿ ಉಳಿದ ಬಂಧು ಬಳಗಳೆಲ್ಲ ಓಡಾಡಲಿ, ಏನು ತೊಂದರೆ ಆಗೋದಿಲ್ಲ ಅಂತ ಭರವಸೆಯನ್ನು ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಆದರೆ ಭಗವಂತನ ಕುರಿತಾಗಿ ಯೋಚನೆ ಮಾಡೋದಕ್ಕೆ ಯೌವನದಲ್ಲಿ ಮನಸ್ಸೇ ಬರೋದಿಲ್ಲ. ಭಗವಂತನ ಕುರಿತಾಗಿ ಯೌವನ ಕಾಲದಲ್ಲೇ ಅವನೇನಾದರೂ ಗಮನ ಕೊಟ್ಟರು ಅಂತ ಹೇಳಿದ್ರೆ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ, ಓ ಬೇಗ ಒಂದು ಮದುವೆ ಮಾಡಿಬಿಡಕ್ಕೆ ಇವನಿಗೆ ದಾರಿ ತಪ್ಪಿ ಬಿಡ್ತಾನೆ. ಹಾಗೆಲ್ಲ ಎಲ್ಲರೂ ಸನ್ಯಾಸಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಕೊಳ್ಳಿ, ಭಗವಂತನ ಸ್ಮರಣೆ ಮಾಡಿದ ತಕ್ಷಣ, ಭಗವದ್ಗೀತೆ ಓದಿದ ತಕ್ಷಣ, ವಚನವೇದ ಓದಿದ ತಕ್ಷಣ ಸನ್ಯಾಸಿಗಳಾಗೋದಿಲ್ಲ, ಆಗೋದಕ್ಕೆ ಸಾಧ್ಯವಿಲ್ಲ. ಸನ್ಯಾಸ ಅಂತ ಹೇಳಿದ್ರೆ ಅತ್ಯಂತ ವಿಶಿಷ್ಟವಾದಂತಹ ಧರ್ಮ ಅದಂತು ಸನ್ಯಾಸ ಧರ್ಮ. ಒಂದನೇದಾಗಿ ಒಳಗಡೆ ಪರಿಪಾಕವಾಗಬೇಕು, ಹೃದಯದಲ್ಲಿ ಪರಿಪಾಕ ಆಗಬೇಕು. ಎರಡನೇದಾಗಿ ಭಗವಂತನ ಒಂದು ಪ್ರೇರಣೆ ಕೂಡ ಇರಬೇಕಾಗುತ್ತೆ, ದೃಢವಾದ ವಿಶ್ವಾಸ ಇರಬೇಕು. ಬಹಳ ಕಷ್ಟಕರವಾದಂತಹ ಜೀವನ ಸನ್ಯಾಸ ಜೀವನ. ಹಾಗೆಲ್ಲರೂ ಸನ್ಯಾಸಿಗಳಾಗುವ ಸಂದರ್ಭ ಇದ್ರೆ ರಾಮಕೃಷ್ಣಾಶ್ರಮಕ್ಕೆ ಇಷ್ಟ್ಯಾ ಕಷ್ಟ ಆಗ್ತಾ ಇತ್ತು? ಒಂದೊಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಒಂದೊಂದು ಆಶ್ರಮ ನಾವು ತೆರೆಯಬಹುದಾಗಿತ್ತು. ಯೋಗ್ಯರಾದ ಸಮರ್ಥರಾದಂತಹ ನಿಜವಾದ ಸನ್ಯಾಸಿಗಳು ಎಷ್ಟು ಜನ ಸಿಕ್ಕೋದಕ್ಕೆ ಸಾಧ್ಯ? ಸಾಧ್ಯ ಆಗಬೇಕಾಗುವುದಿಲ್ಲ. ನಾನು ಯಾವಾಗಲೂ ಒಂದು ಮಾತು, ಒಬ್ಬ ಸನ್ಯಾಸಿ ಇದ್ರೆ ಸಾಕು, ಸಹಸ್ರಾರು ಜನ ನಿಷ್ಠಾವಂತರಾದ ಭಕ್ತರು ಬೇಕು ನಮಗೆ. ಭಕ್ತರು ಕೂಡ ಭಗವಂತನೊಡನೆ ಸಂಪರ್ಕ ಇಟ್ಕೊಳ್ಬಹುದು. ಭಕ್ತರ ಅದು ಮಾತ್ರಕ್ಕೆ ಪರಮಾತ್ಮ ಅವರಿಂದ ದೂರ ಆಗ್ತಾನಂತ ಏನಿಲ್ಲ, ಅದನ್ನೇ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಭಕ್ತಿ ಬೆಳೆಸ್ಕೊಳ್ಳಿ, ಸಂಸಾರದಲ್ಲಿ ಇರಿ, ಏನು ತೊಂದರೆ ಇಲ್ಲ. ಆದರೆ ಆ ಭಕ್ತಿ ಬೆಳೆಸ್ಕೊಳ್ಬೇಕಾದ್ರೆ ಮೊದಲೇ ಮದುವೆ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಹೋಗ್ಲಿ, ಎಷ್ಟೋ ಜನ ಈ ಮಾತನ್ನು ಕೇಳಬೇಕಾದ್ರೆ ಮೊದಲೇ ಮದುವೆ ಆಗಿ ಆಯ್ತು, ಏನ್ ಮಾಡೋದೀಗ ಅಂತ ಹೇಳಿ. ಇನ್ನಾದ್ರೂ ಕೂಡ ಆ ಭಕ್ತಿಗಾಗಿ ಪ್ರಯತ್ನ ಮಾಡಬೇಕು. ಹಾಗೆ ಮಾಡದೆ ಹೋದ್ರೆ ಸಂಸಾರದಲ್ಲಿ ಬರತಕ್ಕಂಥ ಎಲ್ಲ ಕಷ್ಟ ನಷ್ಟಗಳು, ಕಷ್ಟ ನಷ್ಟ ಭ್ರಷ್ಟಗಳು ಮನಸ್ಸನ್ನು ತಿಂದು ಹಾಕಿಬಿಡುತ್ತವೆ. ಎಂಥ ಕಷ್ಟಗಳು ಬಂದರೂ ಕೂಡ ಅದನ್ನ ಸಾಕ್ಷೀಭಾವದಿಂದ ನೋಡ್ತಕ್ಕಂತಹ ಸಾಮರ್ಥ್ಯ ಅಲ್ಲಿದೆ. ನಮ್ಮನೆ ಇಲ್ಲಿ ಬಂದು ಸುಮ್ಮನೆ, ಇಲ್ಲಿ ಹಾಕ್ತಕ್ಕಂಥದ್ದೆಲ್ಲ ಸುಮ್ಮನೆ ಅಂತನ್ನುವ ಭಾವವನ್ನು ಹೃದಯದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಕ್ರೂರಿದಾಗಿರ್ಬೇಕೆ ಅಂತನೋ ಪ್ರಶ್ನೆ ಎಲ್ಲ ಇರ್ತಾರೆ. ಮನೇಲಿ ಏನಾದರೂ ಗಂಡಾಂತರ ಆಯಿತು, ಬಹಳ ಕಷ್ಟದಲ್ಲಿ ಯಾರಾದರೂ ಸಿಕ್ಕಾಕೊಂಡ್ಬಿಟ್ಟು ನೀವು ಮಾತ್ರ ನಿರ್ಲಿಪ್ತರಾಗಿ ಇದ್ಬಿಡ್ತೀರಿಯೇ, ಅಥವಾ ಒಬ್ರು ಮರಣವೇ ಆಯಿತು ಆಗ ನೀವು ಇದು ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದು ಸುಮ್ಮನೆ, ಇದು ಸುಮ್ಮನೆ ಅವರು ಹೋದದ್ದು, ಅವರು ಕೂಡ ಅವ್ರ ಮನೆಗೆ ಹೋದ್ರು ಅಷ್ಟೇನೆ ಅಂತೇಳಿ ನೀನು ನಗ್ತಾ ಇರ್ತಿರೋ, ಅದು ಕ್ರೂರತನ ಆಗುವುದಿಲ್ವೇ ಅಂತನೋ ಪ್ರಶ್ನೆ. ಯಾರು ಹೇಳಿದ್ರು ಹಾಗೆ ಅಂತ? ಶೋಕಕ್ಕೆ ಗುರಿಯಾಗಬೇಡಿ, ಸ್ವಲ್ಪ ದುಃಖ ಮಾಡಿ. ದುಃಖ ಸಹಜ, ಶೋಕ ನಿಮ್ಮನ್ನು ತಿದ್ದು ಬಿಡ್ತದೆ. ಸನ್ಯಾಸಿಗಳು ಕೂಡ ದುಃಖಿಸ್ತಾರೆ. ಸ್ವಾಮಿ ವಿವೇಕಾನಂದರು, ಒಬ್ಬರು ಭಕ್ತರು ಸತ್ತ, ಬಲರಾಮ್ ಬೋಸ್ ಸತ್ತೋದಾಗ ಅವರು ಕಣ್ಣೀರ್ ಹಾಕ್ತಾರೆ. ಸ್ವಾಮಿ ವಿವೇಕಾನಂದರು ಕಣ್ಣೀರ್ ಹಾಕಿದ್ದನ್ನು ಕಂಡು ಭಕ್ತರು ಕೇಳ್ತಾರೆ, ಏನ್ ಸ್ವಾಮೀಜಿ ನೀವು ಸನ್ಯಾಸಿಗಳು ಯಾರು ಸತ್ತೋದ್ ಕೇಳ್ತೀರ, ಏನ್ ಹೇಳ್ತೀರಿ ನೀವು? ನಾವು ಸನ್ಯಾಸಿಗಳಾಗಿರ್ಬಹುದು, ಹೃದಯ ಶೂನ್ಯರೇ, ನಮಗೆ ಹೃದಯ ಇಲ್ವಾ ಹಾಗಾದ್ರೆ? ಸ್ವಾಮಿ ವಿವೇಕಾನಂದರು ಹತ್ರೂ ಕೂಡ ದುಃಖವನ್ನು ಪ್ರದರ್ಶಿಸಿದರೂ ಕೂಡ ಶೋಕ ವಿಹ್ವಲರಾಗಲಿಲ್ಲ. ಯಾಕೆ? ಅಸಂಗರು, ನಿರ್ಲಿಪ್ತರು. ಈ ಶೋಕ ಅಂತ ಹೇಳ್ತಕ್ಕಂಥದ್ದು ಒಂದು ಅಗ್ನಿ, ಅದು ನಮ್ಮನ್ನು ಸುಡುತ್ತದೆ. ಅದಕ್ಕೆ ನಾವು ಗುರಿಯಾಗಬಾರದು. ಅದಕ್ಕೇನ್ ಮಾಡಬೇಕು? ಭಗವದ್ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಸಂಸಾರದಲ್ಲಿಯೂ ಕೂಡ ಏನೋ ಕಿಂಚಿತ್ ಸುಖ ಇದೆಯಲ್ಲ, ಅದನ್ನು ಕೂಡ ನೀವು ಅನುಭವಿಸಬೇಕಾದರೂ ಕೂಡ ಈ ನಿರ್ಲಿಪ್ತ ಭಾವ ಇರಬೇಕು. ಇಲ್ಲದೆ ಹೋದ್ರೆ ಸಂಸಾರದಲ್ಲಿ ಅಂಟ್ಕೊಂಡು ಬಿಡ್ತೀರಿ. ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ನೋಡಿ. ಮೊದಲು ಕೈಗೆ ಎಣ್ಣೆ ಸವರಿಕೊಂಡು ಬಳಿಕ ಹಲಸಿನ ಹಣ್ಣು ಬಿಡಿಸಬೇಕು, ಇಲ್ಲದಿದ್ರೆ ಕೈಗೆ ಅಂಟು ಹತ್ತಿಕೊಂಡು ಬಿಡುತ್ತದೆ. ಭಗವದ್ ಭಕ್ತಿ ಎಂಬ ಎಣ್ಣೆಯನ್ನು ಮೊದಲು ಹವಣಿಸಿಕೊಂಡು ಬಳಿಕ ಸಾಂಸಾರಿಕ ಕೆಲಸ ಕಾರ್ಯಗಳಲ್ಲಿ ಕೈ ಇಡಬೇಕು. ಭಗವದ್ ಭಕ್ತಿ ಅಂತ ಹೇಳ್ತಕ್ಕಂಥದ್ದೇ ಎಣ್ಣೆ, ಅದನ್ನು ಕೈಗೆ ಒರೆಸಿಕೊಂಡು ಹಲಸಿನ ಹಣ್ಣು ಅಂತ ಹೇಳ್ತಕ್ಕಂತಹ ಸಂಸಾರವನ್ನು ಬಿಡಿಸಬೇಕು. ಆ ಸಂಸಾರದೊಳಗೆ ಏನು ಒಂದು ತೊಳೆ, ಹಲಸಿನ ಹಣ್ಣಿನ ತೊಳೆ ಇದೆಯೋ ಅದನ್ನು ನೀವು ಬಾಯಿಗೂ ತುಟಿಯುವ ಅಂಟಿದನೇನು ತಿನ್ನಬೇಕಾದ್ರೆ ಸಂಸಾರದಲ್ಲಿ ಸುಖವಾಗಬೇಕಾಗಿದ್ರೆ ಅಂತ ಅರ್ಥ. ಸಂಸಾರದಲ್ಲೂ ಕೂಡ ನೀವು ಸುಖವಾಗಿರಬೇಕಾಗಿದ್ರೆ ಅದರ ಅಂಟು ನಿಮ್ಮ ಕೈಗೆ ತಗಲಬಾರದು. ಆ ಅಂಟು ಅಂಟಿಕೊಳ್ಳದಂತೆ ಆಗಬೇಕಾದ್ರೆ ಭಗವದ್ ಭಕ್ತಿ ಅಂತ ಹೇಳತಕ್ಕಂತಹ ತೈಲವನ್ನು ಸವರಿಕೊಳ್ಳಬೇಕು ಅಂದ್ರೆ ಮನಸ್ಸಿನಲ್ಲಿ ಭಗವದ್ ಭಕ್ತಿ ಅಂತ ಹೇಳತಕ್ಕಂಥದ್ದು ಇರಬೇಕು ಅಂತ. ಆಮೇಲೆ ಈ ಸಂಸಾರದಲ್ಲಿ ಹೇಗೆ ಬೇಕಾದ್ರೆ ಇರಿ, ನಿಮಗೇನು ತೊಂದರೆ ಆಗುದಿಲ್ಲ. ಎಲ್ಲರೂ ಕೂಡ ಸಂಸಾರದಲ್ಲಿ ಇದ್ದಾರೆ, ನೆನಪಿಟ್ಕೊಳ್ಳಿ. ನೀವೆಲ್ಲ ಹೇಳ್ತೀರಿ ನಾವು ಸಂಸಾರಿಗಳು ಅಂತ, ಆದ್ರೆ ನಮ್ಮಂತ ಸಂಸಾರಿಗಳು ಇನ್ನು ಯಾರಿದ್ದಾರೆ? ನಿಮ್ದು 3 ಜನರ ಸಂಸಾರ, ನಮ್ದು 100 ಜನರ ಸಂಸಾರ. ವಿವೇಕಾನಂದ ಬಾಲಕ, ನಾನು ನನ್ನ ಒಂದು ವೈಯಕ್ತಿಕ ಉದಾಹರಣೆ ಕೊಡೋದಿದ್ರೆ, ಇನ್ನು ಬೆಸ್ಟ್ ಸ್ವಾಮಿಗಳು ದೊಡ್ಡ ದೊಡ್ಡ ಸಂಸ್ಥೆಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಒಂದು ಶಾಲೆ ಇದೆ, ವಿದ್ಯಾಶಾಲೆ ಅಂತ, ಅಲ್ಲೊಬ್ಬರು ಸ್ವಾಮಿಗಳಿದ್ದಾರೆ. ಅದೇನು ನೋಡ್ತಾರೆ, ಅದೇನು ನೋಡ್ಕೊಳ್ತಾ ಇದ್ದಾರೆ, ಏನು ಅದ್ಭುತವಾದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಯಾವ ಯಜಮಾನನು ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಆ ಹೈಸ್ಕೂಲ್ ಅಧ್ಯಾಪಕರಿಂದ ಹಿಡಿದು ಕಾಲೇಜು ಅಧ್ಯಾಪಕರಿಂದ ಹಿಡಿದು ಮಾಲಿಗಳವರೆಗೆ ಎಲ್ಲರನ್ನೂ ಕೂಡ ಯೋಗಕ್ಷೇಮ ನೋಡ್ಕೊಂಡು, ಮಕ್ಕಳವರೆಗೆ ಎಲ್ಲರನ್ನೂ ಯೋಗಕ್ಷೇಮ ನೋಡಿಕೊಂಡು ಎಷ್ಟು ಸಂಸಾರ ತಾಪತ್ರಿಗಳನ್ನು ತಮ್ಮ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ದಾರೆ, ಆದರೂ ಆನಂದ ಓಡಾಡಿಕೊಂಡು ಎಲ್ಲರನ್ನು ನಗಿಸ್ಕೊಂಡಿದ್ದಾರೆ. ನಿಮ್ಮ ಸಂಸಾರ ದೊಡ್ಡದು, ನಮ್ಮ ಸಂಸಾರ ದೊಡ್ಡದು ಆಲೋಚನೆ ಮಾಡಿ. ಹಗಲು ರಾತ್ರಿ ನಮಗೆ ಹಲವಾರು ವಿಚಾರಗಳೆಲ್ಲ, ಅದು ಹೇಗೆ ಆಗಬೇಕು, ಇದು ಹೇಗೆ ಆಗಬೇಕು ಅಂತನೋ ಯೋಚನೆಗಳೆಲ್ಲ ಇರುತ್ತವೆ. ಅದನ್ನೆಲ್ಲ ನಾವು ಮಾಡ್ತೇವೆ, ಕೇವಲ ಭಗವಂತನ ಕಾರ್ಯ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಮಾಡ್ತೇವೆ, ವಿನಃ ನಮ್ಮ ಕಾರ್ಯ ಅಂತ ಅನ್ನೋ ದೃಷ್ಟಿಯಿಂದ ಮಾಡದೇ ಇಲ್ಲ ನಾವು ಅದನ್ನ. ಆದ್ರಿಂದ ಏನಾದರೂ ಆದ್ರೆ ಸಂತೋಷ, ಆಗದೆ ಇದ್ರೂ ದುಃಖ ಇಲ್ಲ, ಆಗದೆ ಇದ್ರೂ ಭಗವಂತಂದೇ ಅದು, ಆದರೂ ಭಗವಂತಂದೇ ಅದು. ಈ ರೀತಿಯಲ್ಲಿ ನಾವು ಇರೋದ್ರಿಂದಲೇನೆ ಇಷ್ಟು ದೊಡ್ಡ ಸಂಸಾರವನ್ನು ನಡೆಸಿಯೂ ಕೂಡ ಖುಷಿಯಾಗಿದ್ದೇವೆ. ಸುಮ್ಮನೆ ಖುಷಿ ಬರೋದಿಲ್ಲ, ಎಣ್ಣೆ ಸವರ್ಕೊಳ್ಬೇಕು, ಅಂಟಿಸಿಕೊಳ್ಬಾರದು. ಇಲ್ಲಿದೆ ರಹಸ್ಯ, ಭಗವಂತನ ಭಕ್ತಿಯನ್ನು ಬೆಳೆಸಿಕೊಳ್ಬೇಕು. ಹೇಗೆ ಭಜನೆ ಮಾಡಬೇಕು ಅಂತ ಹೇಳಿದ್ದಾರೆ, ಅದನ್ನೆಲ್ಲ ಮುಂದೆ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ ಅದನ್ನ. ಈಗ ಈ ಕೈಗೆ ಎಣ್ಣೆ ಸವರಿಕೊಂಡು ಸಂಸಾರದಲ್ಲಿ ಸಂಸಾರವನ್ನು ಬಿಡಿಸಿ ಅದರೊಳಗಿರತಕ್ಕಂತಹ ತೊಳೆಯನ್ನು ತಿನ್ನುವಂತಹ ಒಂದು ಅತ್ಯಂತ ಸುಲಭ ಉಪಾಯವನ್ನು, ವಿಶಿಷ್ಟವಾದ ಉಪಾಯವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಮುಂದೆ ಇನ್ನೊಂದು ಮಾತು ಹೇಳ್ತಾರೆ ನೋಡಿ ಸ್ವಾರಸ್ಯವಾಗಿ. ಆದರೆ ಈ ವಿಧವಾದ ಭಕ್ತಿ ದೊರಕಬೇಕಾದ್ರೆ, ಭಕ್ತಿ ಎನ್ನುವ ಎಣ್ಣೆಯನ್ನು ಒರೆಸಿಕೊಳ್ಬೇಕು ಅಂತ ಹೇಳಿದ್ರಲ್ಲ, ಆದ್ರೆ ಆ ಭಕ್ತಿ ಹೇಗೆ ಬರುತ್ತೆ? ಪುನಃ ಆ ಪ್ರಶ್ನೆ ಹೇಳುತ್ತಲ್ಲ, ಆ ಪ್ರಶ್ನೆಗಲ್ಲೇ ಉತ್ತರ ಕೊಡ್ತಾ ಇದ್ರೆ. ಆದರೆ ಈ ವಿಧದ ಭಕ್ತಿ ದೊರಕಬೇಕಾದ್ರೆ ನಿರ್ಜನ ಪ್ರದೇಶಗಳಿಗೆ ಹೋಗಿ ಇರಬೇಕು. ಬೆಣ್ಣೆ ತೆಗೆಯಬೇಕಾದ್ರೆ ಮೊದಲು ನಿರ್ಜನ ಪ್ರದೇಶದಲ್ಲಿ ಹಾಲಿಗೆ ಹೆಪ್ಪು ಹಾಕಿ ಇಡಬೇಕು. ಅದನ್ನು ಅತಿಯಾಗಿ ಅಲ್ಲಾಡಿಸುತ್ತಿದ್ದರೆ ಅದು ಮೊಸರಾಗದು. ಬಳಿಕ ಉಳಿದ ಎಲ್ಲಾ ಕೆಲಸ ಕಾರ್ಯಗಳನ್ನು ಒಂದು ಮೂಲೆಗೆ ಕಟ್ಟಿಟ್ಟು, ಮೂಲೆಯಲ್ಲಿ ಕಟ್ಟಿಟ್ಟು ನಿರ್ಜನ ಪ್ರದೇಶದಲ್ಲಿ ಕುಳಿತು ಅದನ್ನು ಕಡೆಯಬೇಕು. ಆಗ ಬೆಣ್ಣೆ ತೆಗೆಯಲು ಸಾಧ್ಯವಾಗುತ್ತದೆ. ಈ ಮನಸ್ಸು ಅಂತನ್ನುವ ಹಾಲಿನಲ್ಲಿ ಬೆಣ್ಣೆಯನ್ನು ತೆಗೆಯಬೇಕು. ಹಾಲನ್ನ ಈ ಪ್ರಪಂಚ ಅನ್ನುವ ನೀರಿನಲ್ಲಿ ಬಿಟ್ಟರೆ ಏನಾಗುತ್ತೆ ಅನ್ನೋದು ಮುಂದೆ ಹೇಳ್ತಾರೆ, ಅದನ್ನು ನಾನು ಈಗಲೇ ಹೇಳಬಾರ್ದು. ಹಾಲು ಅದರಲ್ಲಿ ಬೆಣ್ಣೆಯನ್ನು ತೆಗಿಬೇಕು. ಭಕ್ತಿಯ ಸತ್ತಕ್ಕಂತಹ ಬೆಣ್ಣೆಯನ್ನು ತೆಗಿಬೇಕು. ನಿರ್ಜನ ಪ್ರದೇಶವನ್ನ ಎಷ್ಟು ಸ್ವಾರಸ್ಯವಾಗಿ ಇಲ್ಲಿ ಹೇಳಿದ್ದಾರೆ, ಹಾಲಿಗೆ ಹೆಪ್ಪು ಹಾಕಿ ಅದನ್ನ ನಿರ್ಜನ ಪ್ರದೇಶದಲ್ಲಿ ಅಂದ್ರೆ ಯಾರು ಕಾಣದಿರ್ತಕ್ಕಂಥ ಸ್ಥಳದಲ್ಲಿ ಇಡಬೇಕು. ಅದನ್ನ ಅಲ್ಲಾಡಬಾರ್ದು. ಮತ್ತೆ ಮತ್ತೆ ಹೆಪ್ಪು ಹಾಕಿದಂತಹ ಹಾಲು ಅಲ್ಲಾಡ್ತಾ ಇತ್ತು ಅಂತ ಹೇಳಿದ್ರೆ ಅದು ಮೊಸರಾಗುವುದೇ ಇಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ ಇದು? ಯಾರು ಮೊಸರು ತಿಂದೇ ಇಲ್ಲ. ಎಷ್ಟೋ ಜನ ಮೊಸರು ತಿನ್ನೋದಿಲ್ಲ, ಮೊಸರು ಮಾಡೋ ಇರುವುದಿಲ್ಲ, ಕಡಿಯುವುದಂತೂ ಇಲ್ಲವೇ ಇಲ್ಲ. ಇಲ್ಲಿ ಶ್ರೀರಾಮಕೃಷ್ಣರು ಏನ್ ಹೇಳ್ತಾ ಇದ್ದಾರೆ, ಮೊಸರನ್ನ ಕಡಿಯುವಂತಹ ಒಂದು ರಹಸ್ಯವನ್ನು ಹೇಳ್ಕೊಡ್ತಾ ಇದ್ದಾರೆ. ಈ ಮನಸ್ಸನ್ನ ಕಡೆದು ಅದರೊಳಗೆ ಭಕ್ತಿ ಅನ್ನುವ ಬೆಣ್ಣೆಯನ್ನು ತೆಗೆಯುವಂತಹ ಕ್ರಮ ಹೇಗೆ ನೋಡು. ನಿರ್ಜನ ಪ್ರದೇಶಕ್ಕೆ ಹೋಗಿ ಈ ಮನಸ್ಸನ್ನ ಭಗವಂತನ ಧ್ಯಾನದಲ್ಲಿ ತೊಡಗಿಸುವುದಾದರೆ ಅದು ಜ್ಞಾನ ಭಕ್ತಿ ವೈರಾಗ್ಯ ಇವನ್ನ ಗಳಿಸಿಕೊಳ್ಳುತ್ತದೆ. ಸಂಸಾರದಲ್ಲಿ ತೊಡಗಿಸುವುದಾದರೆ ಇದೇ ಮನಸ್ಸು ಅಧೋಗತಿಗೆ ಇಳಿದು ಬಿಡುತ್ತದೆ. ಸಂಸಾರದಲ್ಲಿ ಕೇವಲ ಒಂದೇ ಒಂದರ ಚಿಂತನೆ, ಕಾಮಕಾಂಚನದ ಚಿಂತನೆ. ಸಂಸಾರವೇ ನೀರು, ಮನಸ್ಸೇ ಹಾಲು. ಹಾಲನ್ನು ನೀರಿಗೆ ಸುರಿದರೆ ಅವೆರಡೂ ಬೆರೆತು ಒಂದಾಗಿ ಬಿಡುತ್ತವೆ. ಮತ್ತೆ ಶುದ್ಧ ಹಾಲು ಬೇಕೆಂದರೆ ಕಣ್ಣ ಮೇಲೆ ಕಣ್ಣಿಟ್ಟು ಹುಡುಕಿದರೂ ಅದು ದೊರೆಯುವ ಹಾಗೇ ಇಲ್ಲ. ಆದರೆ ಹಾಲಿಗೆ ಹೆಪ್ಪು ಹಾಕಿ, ಮೊಸರು ಮಾಡಿ, ಬೆಣ್ಣೆ ತೆಗೆದು ಅದನ್ನು ನೀರಿನಲ್ಲಿ ಇಟ್ಟರೆ ಅದು ಅಲ್ಲಿ ತೇಲಲಾರಂಭಿಸುತ್ತದೆ. ಸಂಸಾರದಲ್ಲೇ ಇರೋಣ, ಅಂಟದೇ ಇರೋಣ, ಬೆಣ್ಣೆಯನ್ನು ನೀರಿನಲ್ಲಿ ಇಡೋಣ. ಬೆಣ್ಣೆ ಯಾವುದರಿಂದ ಆಯ್ತು? ಹಾಲಿನಿಂದ ಆಯ್ತು. ಹಾಲಿನಲ್ಲಿರ್ತಕ್ಕಂಥ ಅಂಶವೇ ಬೆಣ್ಣೆ, ಮನಸ್ಸಿನಲ್ಲಿರ್ತಕ್ಕಂಥ ಅಂಶವೇ ಭಕ್ತಿ, ಜ್ಞಾನ ಭಕ್ತಿ ವೈರಾಗ್ಯ. ಆ ಮನಸ್ಸಿನೊಳಗಡೆ ಇದೆ ಅದು. ಆದರೆ ಅದನ್ನು ಪ್ರತ್ಯೇಕಿಸಬೇಕು. ಪ್ರತ್ಯೇಕಿಸಬೇಕಾದ್ರೆ ನಿರ್ಜನ ಸ್ಥಳಕ್ಕೆ ಹೋಗಬೇಕು. ಮತ್ತೆ ಮತ್ತೆ ಆ ನಿರ್ಜನ ಸ್ಥಳವನ್ನು ಹೇಳ್ತಾರೆ. ಆಗಾಗ ಏಕಾಂತಕ್ಕೆ ಹೋಗಿ ಚಿಂತನೆ ಮಾಡತಕ್ಕಂಥದ್ದು. ಮಂಕುತಿಮ್ಮನ ಕಗ್ಗ ಅಂತ ಒಂದು ಪುಸ್ತಕ ಇದೆ, ಅದರೊಳಗೆ ಒಂದು ಮುಖಚಿತ್ರ ಹಿಂದಿನ ಪುಸ್ತಕ ಇದ್ದಿತ್ತು, ಈಗ ಇದೆಯಲ್ಲ ಗೊತ್ತಿಲ್ಲ. ಒಂದು ದೇವಸ್ಥಾನ, ಆ ದೇವಸ್ಥಾನದ ಒಂದು ಕತ್ತಲು ಪ್ರದೇಶದಲ್ಲಿ ಆ ಮಂಕುತಿಮ್ಮ ಮಹಾತತ್ವಜ್ಞಾನಿ ಅವನು ಕೂತ್ಕೊಂಡಿರ್ತಾನಲ್ಲಿ, ಏಕಾಂತ ಸ್ಥಳ. ಬಂದು ಹೋಗ್ತಕ್ಕಂಥ ಜನರನ್ನೆಲ್ಲ ನೋಡ್ತಾ ಇರ್ತಾನೆ, ಸಾಕ್ಷಿಭಾವದಿಂದ ನೋಡ್ತಾ ಇರ್ತಾನೆ. ಆದರೆ ಅಂತರಂಗದೊಳಗೆ ಎಲ್ಲ ಆಲೋಚನೆ ಮಾಡ್ತಾ ಇರ್ತಾನೆ. ಅವನು ಆ ರೀತಿಯಲ್ಲಿ ಮಹಾತತ್ವಜ್ಞಾನಿ ಆಗಿರ್ತಾನೆ. ಅಂತಹ ಒಂದು ತತ್ವಜ್ಞಾನ ಅಂತನೋ ಬೆಣ್ಣೆ ಅಥವಾ ಭಕ್ತಿ ಅಂತ ಹೇಳ್ತಕ್ಕಂಥ ಆ ಬೆಣ್ಣೆ ತಯಾರಾಗಬೇಕಾದ್ರೆ ಏಕಾಂತ ಅಂತ ಹೇಳ್ತಕ್ಕಂಥದ್ದು ಬೇಕಾಗುತ್ತದೆ. ನಾವೇನ್ ಮಾಡ್ತಾ ಇದ್ದೇವೆ ಈ ಪಟ್ಟಣದಲ್ಲಿ, ಮನೆಯ ಮೇಲೆ ಮನೆ, ಮನೆಯ ಮೇಲೆ ಮನೆ, ಮನೆಯ ಮೇಲೆ ಮನೆಯನ್ನು ಕಟ್ಟಿ ಸುತ್ತಮುತ್ತ ಹತ್ರ ಹತ್ರ ಸ್ವಲ್ಪವೂ ಓಡಾಡೋಕೆ ಜಾಗವಿಲ್ಲದಂತೆ ಮನೆಯನ್ನು ಕಟ್ಟಿ, ಉಸಿರಾಡುವುದಕ್ಕೆ ಜಾಗವಿಲ್ಲದಂತೆ ಹುಳುಗಳಂತೆ ನಾವು ಅಥವಾ ಜೇನುಹುಳ ಅಂತ ಇಟ್ಕೊಳ್ಳಬೇಕಾದ್ರೆ ಒಳ್ಳೇದು. ಹತ್ರ ಹತ್ರ ಹತ್ರ ಹತ್ರ ಹತ್ರ ಬದುಕ್ತಾ ಇದ್ದೀವಿ. ಏಕಾಂತಕ್ಕೆ ಇಲ್ಲಿ ಅವಕಾಶವೇ ಇಲ್ಲದಂತೆ ಆಗಿಬಿಟ್ಟಿದೆ. ವಿಸ್ತಾರವಾಗಿ ಹರಡಿಕೊಳ್ಳಿ ನಗರ, ಮನೆಯ ಸುತ್ತ ಅಷ್ಟಷ್ಟು ಪ್ರದೇಶಗಳು, ಖಾಲಿ ಜಾಗಗಳು ಇರಬೇಕು. ಈಗ ಜರ್ಮನ್ನಲ್ಲಿ ಒಂದು ಅಂತಹದ್ದೇ ಒಂದು ರಚನೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ಮನೆ, ಸುತ್ತಮುತ್ತ ಕಾಡಿರಲೇಬೇಕು, ಪಕ್ಕದಲ್ಲಿ ಒಂದೊಂದು ಕಾಡಿರಲೇಬೇಕು, ಆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವತ್ತು ಕಾಡನ್ನೆಲ್ಲ ನಾವು ಸಂಹಾರ ಮಾಡ್ತಾ ಇದ್ದೀವಿ. ಏಕಾಂತ ಅಂತ ಹೇಳ್ತಕ್ಕಂಥದ್ದು ಜ್ಞಾನ ನವನೀತವನ್ನ ಅದು ಭಕ್ತಿ ನವನೀತವನ್ನ ಉಂಟು ಮಾಡೋದಕ್ಕೆ ಅತ್ಯಂತ ಉಪಯುಕ್ತವಾದದ್ದು. ಇವತ್ತಿನ ಕಾಲದಲ್ಲಿ ನಮ್ಮ ವಿದ್ಯಾರ್ಥಿಗಳು ಓದೋದಕ್ಕೆ ಸರಿಯಾದ ಜಾಗ ಇಲ್ಲ, ನಮ್ಮ ಆಶ್ರಮಕ್ಕೆ ಓಡ್ ಬರ್ತಾ ಇರ್ತಾರೆ, ನಾವು ಅವ್ರನ್ನ ಓಡಿಸ್ತಾ ಇರ್ತೀವಿ, ಇದೀಗ ಆ ಜಾಗ ಅಲ್ಲ ಈ ಜಾಗ ಅಲ್ಲ ಅದನ್ನ ಅಂತ. ಆದರೂ ತಪ್ಪಿಸ್ಕೊಂಡು ಬಂದೆಲ್ಲೋ ಕದ್ದು ಮುಚ್ಚಿ ಓದ್ತಾ ಇರ್ತಾರೆ, ಆ ವಿಚಾರ ಬೇರೆ. ಏಕಾಂತ ಅಂತ ಹೇಳ್ತಕ್ಕಂಥ ಅದ್ರ ಮೂಲಕ ನಾವು ಜ್ಞಾನವನ್ನ, ಭಕ್ತಿಯನ್ನ, ವೈರಾಗ್ಯವನ್ನ ಉಂಟು ಮಾಡಿಕೊಳ್ಳೋದಕ್ಕೆ ಅವಕಾಶವಾಗ್ತದೆ. ಪುಸ್ತಕ ಓದಿ ಆ ಪರೀಕ್ಷೆಯಲ್ಲಿ ಪಾಸ್ ಮಾಡಿಕೊಳ್ಬೇಕಾದ್ರೂ ಕೂಡ ಸದ್ದು ಗದ್ದಲ ಇದ್ರೆ ಆಗೋದಿಲ್ಲ. ಮನಸ್ಸಿನಲ್ಲಿ ಇರತಕ್ಕಂಥ ಆಲೋಚನಾ ತರಂಗ ಅದೆಲ್ಲ ಕತ್ತರಿಸಿ ಕತ್ತರಿಸಿ ಹೋಗ್ತದೆ. ನೀವೇನೋ ಸೂಕ್ಷ್ಮವಾಗಿ ಒಂದ್ ಸ್ವಲ್ಪ ಆಲೋಚನೆ ಮಾಡ್ತಾ ಇರುವಾಗ ಠಾಮಾರ್ ಅಂತ ಒಂದ್ ಸ್ವಲ್ಪ ಸದ್ದಾಗ್ಬಿಟ್ರೆ ಸಾಕು, ಅಲ್ಲಿ ತುಂಡಾಗ್ಬಿಡ್ತದೆ ಅದು. ಆಲೋಚನಾ ಲಹರಿ ಅಂತ ಹೇಳ್ತಕ್ಕಂಥದ್ದು ತುಂಡಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಆ ಏಕಾಂತ ಪ್ರದೇಶದಲ್ಲಿ ಈ ಮನಸ್ಸನ್ನ ಇಟ್ಟುಕೊಂಡು ಅಲ್ಲಿ ಪ್ರಾರ್ಥನೆ, ಧ್ಯಾನ, ವಿಚಾರ, ಸದಸದ್ ವಸ್ತು ವಿವೇಕ ಇವುಗಳನ್ನು ಮಾಡ್ತಾ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಉಂಟು ಮಾಡಿಕೊಳ್ಬೇಕು. ನೇರವಾಗಿ ಇದ್ದಕ್ಕಿದ್ದಂತೆ ಈ ಮನಸ್ಸನ್ನ ಹೇಗಿತ್ತೋ ಹಾಗೇನೇ ಸಂಸಾರಕ್ಕೆ ಇಳಿಬಿಡ್ತು ಅಂತ ಹೇಳಿದ್ರೆ, ಹಾಲನ್ನ ನೀರಿಗೆ ಸೇರಿಸಿದಂತೆ. ಹಾಲನ್ನ ನೀರಿಗೆ ಹಾಗೆ ಸೇರಿಸಿದ್ರೆ ಆ ಹಾಲನ್ನು ಪ್ರತ್ಯೇಕಿಸುವ ಬಗ್ಗೆ ಹೇಗೆ? ಆಮೇಲೆ ಕಾಯಿಸಬೇಕು, ಕಾಯಿಸಿ ಕಾಯಿಸಿ ಕಾಯಿಸಿ ಕಾಯಿಸಿ ಎಷ್ಟು ನೀರನ್ನ ಆವಿ ಹಾಕಿಸಬೇಕಾಗುತ್ತೆ, ಎಷ್ಟು ಕೆಲಸ ಆಗುತ್ತದೆ ನೋಡಿ. ಸಂಸಾರದಲ್ಲಿ ನಮ್ಮ ಮನಸ್ಸು ಅಂತ ಇರತಕ್ಕಂಥ ಹಾಲು ಸಂಪೂರ್ಣ ಮುಳುಗಿ ಹೋಗ್ಬಿಟ್ಟಿದೆ, ಒಂದಾಗಿ ಹೋಗ್ಬಿಟ್ಟಿದೆ. ಹಾಲು ಯಾವುದು, ನೀರು ಯಾವುದು ಅಂತ ಗೊತ್ತಾಗೋದಿಲ್ಲ. ಮುಂದೆ ಹೇಳ್ತಾರೆ ಶ್ರೀರಾಮಕೃಷ್ಣ, ಭಗವಂತನ ಧ್ಯಾನದೊಡನೆ ವಿಚಾರ ಮಾಡುವುದು ಅತ್ಯಂತ ಅವಶ್ಯಕ. ಧ್ಯಾನ ಮಾಡಬೇಕು ನಿಜ, ಭಗವಂತ ಭಗವಂತ ಅಂತಂದ್ಬಿಟ್ಟು ಸಾಕಾರ ಧ್ಯಾನ, ನಿರಾಕಾರ ಧ್ಯಾನ, ಸದ್ಗುಣ ಧ್ಯಾನ, ನಿರ್ಗುಣ ಧ್ಯಾನ, ಅದು ಯಾವ್ಯಾವ ಧ್ಯಾನದ ಕ್ರಮವನ್ನು ನಿಮ್ಮ ಗುರುಗಳು ನಿಮಗೆ ತಿಳಿಸಿಟ್ಟುಕೊಟ್ಟಿದ್ದಾರೋ ಆ ರೀತಿಯಲ್ಲಿ ಧ್ಯಾನ ಮಾಡುವುದೇನೋ ಸಹಜವೇ. ಅದರೊಂದಿಗೆ ನಿತ್ಯಾನಿತ್ಯ ವಸ್ತು ವಿವೇಕ ಮಾಡಬೇಕು, ಅದನ್ನು ವಿಚಾರ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ವಿಚಾರ ವಿಚಾರ ಅಂದ್ರೆ ಅದೇನೆ, ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಹೇಳ್ತಕ್ಕಂಥ ತಿಳ್ಕೊಳ್ತು ವಿಚಾರ ಮಾಡತಕ್ಕಂಥದ್ದು ವಿಚಾರ. ಕಾಮಕಾಂಚನ ಅನಿತ್ಯ, ಭಗವಂತ ಮಾತ್ರವೇ ಏಕಮಾತ್ರ ವಸ್ತು. ವಸ್ತು ಅವಸ್ತು ಅನ್ನುವ ಎರಡು ಶಬ್ದವನ್ನ ಈ ವಚನವೇದದಲ್ಲಿ ನಾವು ನೋಡಬಹುದು. ಯಾವುದು ವಾಸ್ತವ್ಯವಾಗಿ ಇರ್ತದೋ ಅದು ವಸ್ತು, ಯಾವುದು ವಾಸ್ತವ್ಯವಾಗಿ ಇಲ್ಲವೋ ಅದು ಅವಸ್ತು. ಪ್ರಪಂಚದ ಪ್ರತಿಯೊಂದು ವಸ್ತುವು ವಾಸ್ತವ್ಯ ಅಲ್ಲ, ಒಂದಲ್ಲ ಒಂದು ದಿನ ಅದು ಮರೆಯಾಗತಕ್ಕಂಥದ್ದು. ಆದ್ರಿಂದ ನಾವು ಆ ಮರೆಯಾಗತಕ್ಕಂಥದ್ದನ್ನ ಅಪ್ಪಿಕೊಳ್ತಕ್ಕಂಥದ್ದಲ್ಲ, ಅದು ಕಂಟುಕೊಳ್ತಕ್ಕಂಥದ್ದಲ್ಲ. ಯಾವುದು ನಿತ್ಯವೋ ಅದನ್ನು ನಾವು ಹಿಡ್ಕೊಳ್ಬೇಕು ಅಂತನ್ನುವ ವಿಚಾರವನ್ನು ಮಾಡಬೇಕು. ಕಾಮಕಾಂಚನ ಅನಿತ್ಯ, ಕಾಮ ಶಾರೀರಿಕ ಸುಖ, ಕಾಂಚನ ಶಾರೀರಿಕ ಸುಖವನ್ನ ಪಡೆಯುವುದಕ್ಕೆ ಸಾಧನ ಕಾಂಚನ. ಕಾಂಚನ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಶಾರೀರಿಕ ಸುಖವನ್ನ ಇನ್ನಷ್ಟು ಇನ್ನಷ್ಟು ಹೆಚ್ಚಾಗಿ ಪಡೆಯುವುದು ಹೇಗೆ ಅಂತನೋ ಒಂದು ಯೋಚನೆ ಬರುತ್ತದೆ. ಕಾಂಚನ ಜಾಸ್ತಿ ಆದಾಗ ಬರತಕ್ಕಂತಹ ದೊಡ್ಡ ಪೀಡೆ ಅದೇನೆ, ಇದನ್ನು ಹೇಗೆ ಸದ್ವಿನಿಯೋಗ ಮಾಡೋದಂತ ಅವರು ಯೋಚನೆ ಇದೆ. ಬಗೆ ಬಗೆಯ ವಿಷಯೋಪಭೋಗವನ್ನ ರಚಿಸಿಕೊಳ್ಳೋದಿಕ್ಕೆ ಅವರು ಆ ಧನವನ್ನು ಉಪಯೋಗಿಸುವಂತಹ ಕೆಲಸಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಹಣ ಅಂತ ಹೇಳ್ತಕ್ಕಂಥದ್ದು ಮಾರಿ ಅಂತ ಹೇಳಿದ್ದಕ್ಕೇನೆ. ಆದ್ರೆ ವಿವೇಕ ಬಂದ ಮೇಲೆ ಅದೇ ಹಣವೇ ಧರ್ಮ ಕಾರ್ಯಕ್ಕೆ ಉಪಯೋಗಿಸಲ್ಪಡುತ್ತದೆ. ಎಷ್ಟೋ ಜನ ಸಜ್ಜನರು ಪ್ರಪಂಚದಲ್ಲಿ ಇದ್ದಾರೆ, ಅವರ ದಸೆಯಿಂದಾಗಿ ಆ ಹಣ ಅಂತ ಹೇಳ್ತಕ್ಕಂಥದ್ದು ಸತ್ಕಾರ್ಯಕ್ಕೆ ಕೂಡ ವಿನಿಯೋಗವಾಗ್ತಾ ಇದೆ, ಆದ್ರಿಂದ ಒಂದಷ್ಟು ಸತ್ಕಾರ್ಯ ನಡೀತಾ ಇದೆ. ವಿವೇಕ ಬಂದ ಮೇಲೆ ಆ ಧನದಿಂದ ಮಂಗಳ ಕಾರ್ಯಗಳು ನಡೆಯುತ್ತವೆ. ವಿವೇಕ ಬರಬೇಕಾದ್ರೆ ಮೊದಲೇ ಕಾಂಚನದಿಂದಲೂ ಭಯವಿದೆ, ಕಾಮಿನಿಯಿಂದಲೂ ಭಯವಿದೆ. ಶ್ರೀರಾಮಕೃಷ್ಣ ಒಂದ್ಸರ್ತಿ ಹೇಳ್ತಾರೆ, ನನಗೂ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ ನನಗೆ, ಏನಾಯ್ತು ಅದರಿಂದ ತೊಂದ್ರೆ, ಅನ್ನಪೂರ್ಣೆ ಅವಳು ಅಡುಗೆ ಮಾಡಿ ಹಾಕ್ತಾಳೆ, ಆನಂದವಾಗಿ ಊಟ ಮಾಡ್ಕೊಂಡಿದ್ದೀನಿ ನಾನು, ಹೆಂಗ್ ಸರ್ ನ್ಯಾತಕ್ಕೆ ದೂರಬೇಕು ನಾವು? ವಿವೇಕ ಬಂದ ಮೇಲೆ ಮಾತ್ರ ಆಡಬಹುದಾದಂತ ಮಾತಿದು. ವಿವೇಕಕ್ಕಿಂತ ಮೊದಲು ಆ ಮನಸ್ಸು ಅಂತ ಹೇಳ್ತಕ್ಕಂಥದ್ರಲ್ಲಿ ಭಕ್ತಿ ನವನೀತ ಅಥವಾ ಜ್ಞಾನ ನವನೀತ ಅಂತ ಹೇಳ್ತಕ್ಕಂಥದ್ದು ಬರಬೇಕಾದ್ರೆ ಮೊದಲೇ ನಾವು ಆ ಮಾತನಾಡಿಯ ಏನು ಅನ್ನಪೂರ್ಣೆ ಅಂತ ಏನಾದ್ರೂ ಅವರು ಪರಸ್ಪರ ಮಿಲನ ಆಯ್ತು ಅಂತ ಹೇಳಿದ್ರೆ ಆಮೇಲೆ ಕತೆ ಬೇರೆ ಆಗ್ತದಾಗ. ಅದಕ್ಕೋಸ್ಕರ ವಿಚಾರ ಮಾಡಬೇಕು. ಕಾಮಕಾಂಚನ ಅನಿತ್ಯ, ಆದ್ರಿಂದ ಅದನ್ನು ಅದಕ್ಕೆ ವಿಶೇಷವಾಗಿ ನಾವು ಅದನ್ನು ತಗೊಳ್ಬಾರ್ದು. ಇದೆಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮಾತುಗಳನ್ನು ನಾವು ಮುಂದೆ ನೋಡ್ಲಿಕ್ಕಿದೆ. ಹಾಗಾದ್ರೆ ನಾವು ಮದುವೆ ಮಾಡಿಕೊಂಡಿದ್ದು ಯಾತಕ್ಕೆ ಅಂತ ಬಹಳ ಜನ ಕೇಳ್ತಾರೆ. ಹೀಗೆಲ್ಲ ಮಾತನಾಡಿದ್ರೆ ನೀವು, ನಾವು ಯಾತಕ್ಕೋಸ್ಕರ ಅಷ್ಟೊಂದು ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಿದ್ದು, ಲಕ್ಷಗಟ್ಟಲೆ ಖರ್ಚು ಮಾಡಿ ದಾನ ಧರ್ಮಗಳನ್ನೆಲ್ಲ ಮಾಡಿ ಉಡುಗೊರೆ ಎಲ್ಲ ಕೊಟ್ಟು ತೆಂಗಿನಕಾಯಿ ಖರ್ಚು ಮಾಡಿ ಒಬ್ಬ ಎಲ್ರಿಗೂ ಔತಣ ಹಾಕಿ ಯಾತಕ್ಕೆ ನಾವು ಮದುವೆ ಮಾಡಿಕೊಂಡದ್ದು ಅಂದ್ರೆ, ಅದಕ್ಕೆ ಶ್ರೀರಾಮಕೃಷ್ಣ ತುಂಬಾ ಸ್ವಾರಸ್ಯವಾಗಿ ಹೇಳ್ತಾರೆ. ಈ ಕಾಮ ಅಂತ ಹೇಳ್ತಕ್ಕಂಥ ಅದನ್ನ ಅಷ್ಟು ಸುಲಭವಾಗಿ ಬಿಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಜನ್ಮಾಂತರಗಳ ಸಂಸ್ಕಾರ ಬೇಕಾಗುತ್ತದೆ. ಕಾಮಕ್ಕಿಂತ ವೇಗಶಾಲಿಯಾದಂತಹದ್ದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಭಗವಂತನ ನಂತರ ಅತ್ಯಂತ ಶಕ್ತಿಶಾಲಿಯಾದಂಥ ವಸ್ತು ಈ ಜಗತ್ತಿನಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಕಾಮ. ಯಾತಕ್ಕೆ ಅಂತ ಹೇಳಿದ್ರೆ, ಜಗತ್ತಿನ ಕೋಟ್ಯಂತರ ಜನರನ್ನ ಜುಟ್ಟು ಹಿಡಿದು ತನ್ನ ವಶದಲ್ಲಿ ಇಟ್ಕೊಂಡಿದೆಯಲ್ಲ ಅದು ಕಾಮ. ಅಷ್ಟೊಂದು ಸಾಮಾನ್ಯ ವಸ್ತುವಾಗಿದ್ದ ಪಕ್ಷದಲ್ಲಿ ಎಲ್ಲರೂ ಕೂಡ ಸನ್ಯಾಸಿಗಳೇ ಆನಂದವಾಗಿರ್ತಾ ಇದ್ರು, ಅಲಕ್ ನಿರಂಜನ್ ಅಂತ ಆನಂದವಾಗಿರ್ತಾ ಇದ್ರು. ಆದ್ರೆ ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು, ಮೃಗಗಳಂತೆ ಇರಬಾರದು ಮನುಷ್ಯರು, ಮದುವೆ ಮಾಡಿಕೊಳ್ಬೇಕು. ಆ ಮದುವೆ ಯಾತಕ್ಕೆ ಅಂತಂದ್ರೆ, ಶ್ರೀರಾಮಕೃಷ್ಣ ಒಂದ್ ಕಡೆ ಹೇಳ್ತಾರೆ, ಅದನ್ನು ಸಾಂದರ್ಭಿಕವಾಗಿ ಇಲ್ಲೇ ಹೇಳಿಬಿಡ್ತೇನೆ, ತಡೆಯಲಾಗದಾಗ ಒಮ್ಮೆ ಹೋಗ್ಬಿಟ್ಟು ಬನ್ನಿ ಅಂತ. ಅಯ್ಯೋ ಸ್ವಾಮೀಜಿ, ನಮಗೆ ದಿನವೂ ತಡ್ಕೊಳಕಾಗೋದಿಲ್ಲ ಅಂತ ಹೇಳುವ ವಿಚಾರ ಬೇರೆ, ಹಾಗನ್ನೋರು ಇದೆ. ಅವರೆಲ್ಲ ಆಧ್ಯಾತ್ಮಿಕ ಸಾಧಕರಲ್ಲ. ಇದೊಂದು ಮಾತನ್ನು ನಾವು ನೆನಪಿಟ್ಕೊಳ್ಬೇಕು. ಆಧ್ಯಾತ್ಮಿಕ ಸಾಧಕರ ವಿಚಾರವೇ ಬೇರೆ, ಸಾಮಾನ್ಯ ಜನರಿದ್ದಾರಲ್ಲ ಅವ್ರ ವಿಚಾರವೇ ಬೇರೆ. ಅವ್ರಿಗೆ ಈ ಮಾತುಗಳೆಲ್ಲ ಅನ್ವಯ ಆಗುವುದಿಲ್ಲ. ಆ ಮಾತನ್ನು ತಂದು ಇಲ್ಲಿ ಹೇಳಬಾರದು. ಆದರೆ ಆಧ್ಯಾತ್ಮಿಕ ಸಾಧನೆ ಅಂತ ಮಾಡಬೇಕು, ಭಗವಂತನ ಒಂದು ಸಂಪರ್ಕವನ್ನು ನಾವು ಬೆಳೆಸ್ಕೊಳ್ಬೇಕು, ಭಗವಂತ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಯಾರು ಇಷ್ಟಪಡ್ತಾರೋ ಅವರು ಮಾತ್ರ ಈ ರೀತಿಯಲ್ಲಿ ಆ ಕಾಮಕಾಂಚನದ ಬಗ್ಗೆ ಒಂದು ಹತೋಟಿಯನ್ನ ಸಂಪಾದಿಸಿಕೊಳ್ಬೇಕು. ಇದು ಬಹಳ ಮುಖ್ಯವಾದಂಥ ಅಂಶ. ಮದುವೆ ಆಗಿದೆ ಅಂದ ಮಾತ್ರಕ್ಕೆ ಲಂಗಿಲ್ಲ ಲಗಾಮಿಲ್ಲದ ಜೀವನವನ್ನು ನಡೆಸತಕ್ಕಂಥದ್ದಲ್ಲ. ಅದನ್ನು ಬಗೆ ಬಗೆಯಾಗಿ ಹೇಳಿರ್ತಾರೆ ಶ್ರೀರಾಮಕೃಷ್ಣ. ಈ ವಚನ ವೇದದಲ್ಲೇ ಬರ್ತದೆ ಅದು, ಅವರ ಜೀವನ ಚರಿತ್ರೆಯಲ್ಲೂ ಕೂಡ ಬರ್ತದೆ. ಅದನ್ನ ನಾವು ಅದನ್ನು ಮುಂದೆ ನೋಡ್ಲಿಕ್ಕಿದ್ದೇವೆ. ವಿವಾಹ ಅಂತ ಹೇಳ್ತಕ್ಕಂಥದ್ದು ಪವಿತ್ರ ಕಾರ್ಯ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಈ ಸಂಯಮಯುತವಾದಂತಹ ಜೀವನವನ್ನು ನಡೆಸುವುದಕ್ಕೆ ಸಮರ್ಥರಾದಾಗ ಮಾತ್ರ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಶಬ್ದ ಇಟ್ಟಿದ್ದಾರೆ, ಲೈಸೆನ್ಸಿಯೇಟೆಡ್ ಡಿಬಾಚರಿ ಅಂತ. ಒಂದು ಲೈಸೆನ್ಸ್ ಕೊಟ್ಟಿದೆ ಅವರಿಗೆ ಮನಸ್ಸಿಗೆ ಬಂದಾಗಿರೋದಕ್ಕೆ ಅಂತ. ಹಾಗಲ್ಲ, ಆ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಜೀವನ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಆ ಮಾತನ್ನ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಕಾಮಕಾಂಚನ ಅನಿತ್ಯ, ಭಗವಂತ ಮಾತ್ರವೇ ಏಕಮಾತ್ರ ವಸ್ತು. ಹಣದಿಂದ ತಾನೇ ಏನು ದೊರೆಯುತ್ತದೆ, ಅನ್ನಾಹಾರ ಬಟ್ಟೆ ಬರೆ ಮನೆ ಮಠ ಇಷ್ಟು ಮಾತ್ರ. ಭಗವಂತನ ಸಾಕ್ಷಾತ್ಕಾರ ಎಂದಿಗೂ ದೊರೆಯದು. ಆದ್ದರಿಂದ ಹಣ ಜೀವನದ ಚರಮ ಉದ್ದೇಶ ಆಗಲಾರದು, ಜೀವನದ ಪರಮೋದ್ದೇಶ ಆಗಲಾರದು. ಇದಕ್ಕೆ ವಿಚಾರ ಅಂತ ಹೆಸರು. ಅರ್ಥವಾಯಿತೇ? ಅರ್ಥವಾಯಿತೇ? ಮಾಸ್ಟರ್ ಹೇಳ್ತಾನೆ, ಹೌದು ಅರ್ಥವಾಯಿತು. ಈಗ ತಾನೇ ಕೆಲವು ದಿನದ ಹಿಂದೆ ಪ್ರಬೋಧ ಚಂದ್ರೋದಯ ಎಂಬ ನಾಟಕ ಬಂದಿದೆ, ಅದರಲ್ಲಿದೆ ವಸ್ತು ವಿಚಾರ. ಪುಸ್ತಕದಲ್ಲೆಲ್ಲ ಬರೆದಿರ್ತದೆ, ಅದನ್ನೆಲ್ಲ ಓದಿರ್ತಾರೆ ಮಹಾತ್ಮರು. ಅದನ್ನು ನೆನಪು ಮಾಡಿಕೊಟ್ಟಾಗ ಹೌದಲ್ಲ ಅಂತ ಅವರಿಗೆ ಅನಿಸ್ತದೆ. ಆಗ ಮನಸ್ಸು ದೃಢವಾಗ್ತದೆ, ಅದರಲ್ಲಿ ಮುಂದುವರಿಯೋದಕ್ಕೆ ಸುಲಭವಾಗ್ತದೆ. ಅದಕ್ಕೋಸ್ಕರವೇ ನಾವು ಈ ವಚನ ವೇದವನ್ನ ಅಧ್ಯಯನ ಮಾಡತಕ್ಕಂಥದ್ದು. ಶ್ರೀರಾಮಕೃಷ್ಣರು ಬಗೆ ಬಗೆಯಾಗಿ ಹೇಳಿ ನಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಉದ್ದೇಶವನ್ನ ಸಾಧಿಸಿಕೊಳ್ಳುವಂತೆ ನಮ್ಮನ್ನು ಅಣಿಗೊಳಿಸ್ತಾ ಇದ್ದಾರೆ. ಇದಕ್ಕೆ ಬೇಕಾದಂತಹ ಅಂತರಂಗದಲ್ಲಿ ಶಕ್ತಿಯನ್ನ ಅವರೇ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇಂದಿನ ಉಪನ್ಯಾಸವನ್ನ ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೇ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.